ವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ನೇಗಿಲು ಮಿಡಿತ ಕೇಳುವಿರಿ. ವಿಷಯ ವೇಸ್ಟ್ ಡಿ ಕಂಪೋಸರ್ ಬಗ್ಗೆ ಮಾಹಿತಿ. ಈ ವಿಷಯವಾಗಿ ಮಾಹಿತಿ ನೀಡಲಿದ್ದಾರೆ ಡಾ ಸಂಕಲ್ಪ ಸಿಪಿ, ಸಹಾಯಕ ಪ್ರಾಧ್ಯಾಪಕರು, ಮಣ್ಣು ವಿಜ್ಞಾನ ವಿಭಾಗ, ತೋಟಗಾರಿಕೆ ಮಹಾವಿದ್ಯಾಲಯ, ಮೂಡಿಗೆರೆ. ನಂತರ ಮಣ್ಣು ಮತ್ತು ನೀರಾವರಿ ನೀರಿನ ಪರೀಕ್ಷೆಯ ಮಹತ್ವ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಕೃಷಿ ಮತ್ತು ತೋಟಗಾರಿಕೆಯ ಸಂಶೋಧನಾ ಕೇಂದ್ರದ ಸಹ ಸಂಶೋಧಕರಾದ ಡಾ ಬಿಎಂ ಮಧು ಅವರೊಂದಿಗೆ ಸಂದರ್ಶನ. ಆನಂತರ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ಒಡೆಯರಹಳ್ಳಿಯ ರೈತ ಮಹಿಳೆ ಶ್ರೀಮತಿ ಎಂಎಸ್ ಪಾರ್ವತಮ್ಮ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಚಿತ್ರದುರ್ಗದ ಬಸಪ್ಪ ಆಸ್ಪತ್ರೆಯಲ್ಲಿ ಇದೀಗ 24 ಗಂಟೆಗಳ ಕಾಲ ತುರ್ತು ವೈದ್ಯಕೀಯ ಚಿಕಿತ್ಸೆ ಅಲ್ಲದೆ ಆರೋಗ್ಯ ಸಮಸ್ಯೆಗಳಾದ ಹೃದಯ ವೈಫಲ್ಯ, ಅಸ್ತಮ, ಮಧುಮೇಹ, ಹೊಟ್ಟೆ ನೋವು, ಸಾಮಾನ್ಯ ಜ್ವರ ಸೇರಿದಂತೆ ಮೂತ್ರಪಿಂಡ ಮತ್ತು ಕೀಲು ಮೂಳೆ ಸಮಸ್ಯೆಗಳಿಗೆ ನುರಿತ ವೈದ್ಯರಿಂದ ಚಿಕಿತ್ಸೆ ದೊರೆಯುತ್ತಿದೆ. ಹೆರಿಗೆ, ಸಿಜೇರಿಯನ್ ಹೆರಿಗೆ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ ಸೇರಿದಂತೆ ಎಲ್ಲಾ ರೀತಿಯ ಸ್ತ್ರೀ ರೋಗಗಳಿಗೆ ತಜ್ಞ ವೈದ್ಯರಿಂದ ಚಿಕಿತ್ಸೆ, ಫಿಸಿಯೋಥೆರಪಿ, ಸ್ಕ್ಯಾನಿಂಗ್, ಡೇ ಕೇರ್ ಜೊತೆಗೆ ಕೈಗೆಟಕುವ ದರದಲ್ಲಿ ವಿವಿಧ ವರ್ಗಗಳ ವಾರ್ಡ್ಗಳು ಲಭ್ಯವಿರುತ್ತದೆ. ಬಸಪ್ಪ ಆಸ್ಪತ್ರೆಯಲ್ಲಿ ಎಲ್ಲಾ ಕಂಪನಿಗಳ ಆರೋಗ್ಯ ವಿಮೆಗಳ ಜೊತೆಗೆ ಜ್ಯೋತಿ ಸಂಜೀವಿನಿ, ಯಶಸ್ವಿನಿ ಮತ್ತು ಆಯುಷ್ಮಾನ್ ಭಾರತ್ ಯೋಜನೆಯಡಿ ಚಿಕಿತ್ಸೆ ಲಭ್ಯವಿದೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 8548874444 ಮತ್ತೊಂದು ಮೊಬೈಲ್ ಸಂಖ್ಯೆ 8548894444. ಬಸಪ್ಪ ಹಾಸ್ಪಿಟಲ್, ಕೇರಿಂಗ್ ಲೈವ್ಸ್. ಮೊದಲಿಗೆ ಕೇಳಿ ಕಾರ್ಯಕ್ರಮ ನೇಗಿಲ ಮಿಡಿತ. ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸಂಕಲ್ಪ ಸಿಪಿ, ಸಹಾಯಕ ಪ್ರಾಧ್ಯಾಪಕರು, ಮಣ್ಣು ವಿಭಾಗ, ಮೂಡಿಗೆರೆ ಹಾರ್ಟಿಕಲ್ಚರ್ ಕಾಲೇಜ್. ನಾನಿಂದು ನಿಮಗೆ ಡಿಕಂಪೋಸರ್ ಬಗ್ಗೆ ತಿಳಿಸಲಿದ್ದೇನೆ. ಇದೊಂದು ಅಮೂಲ್ಯವಾದ ಸಾವಯವ ರಸಸಾರ. ಭಾರತ ಒಂದು ಕೃಷಿ ಪ್ರಧಾನ ದೇಶವಾಗಿದ್ದು ರೈತರು ಕೃಷಿಯನ್ನೇ ಜೀವವನ್ನಾಗಿಸಿಕೊಂಡು ಬದುಕುತ್ತಿದ್ದಾರೆ. ಬೇಸಾಯದಿಂದ ಬರುವ ಆದಾಯ ಬೇಸಾಯಕ್ಕೆ ಹಾಕುವ ಖರ್ಚಿಗಿಂತ ಕಡಿಮೆ ಆಗಿದ್ದು ರೈತರು ಆರ್ಥಿಕ ಸಂಕಷ್ಟಕ್ಕೆ ಗುರಿ ಮಾಡಿಕೊಂಡಿದ್ದಾರೆ. ಹೀಗೆ ಮುಂದುವರಿದಲ್ಲಿ ಮುಂದಿನ ದಿನಗಳಲ್ಲಿ ಆಹಾರದ ಪ್ರಮಾಣ ಕುಸಿಯುವುದರಲ್ಲಿ ಯಾವ ಸಂಶಯವೂ ಇಲ್ಲ. ರೈತರು ಹೆಚ್ಚಿನ ಇಳುವರಿ ಪಡೆಯಲು ರಸಗೊಬ್ಬರಗಳನ್ನು ಹೆಚ್ಚಾಗಿ ಬಳಸಿ ಮಣ್ಣಿನ ಆರೋಗ್ಯ ಹಾಳು ಮಾಡುವುದಲ್ಲದೆ ಗುಣಮಟ್ಟವಾದ ಇಳುವರಿ ಪಡೆಯುವುದರಲ್ಲಿಯೂ ವಿಫಲನಾಗಿದ್ದಾನೆ. ರೈತರು ಕನಿಷ್ಠ ಪಕ್ಷ ಸಮಗ್ರ ಕೃಷಿಯನ್ನಾದರೂ ಅಳವಡಿಸಿಕೊಂಡಿದ್ದಲ್ಲಿ ಮಣ್ಣನ್ನು ರಕ್ಷಿಸಿ ಗುಣಮಟ್ಟದ ಇಳುವರಿಯನ್ನು ಪಡೆಯಬಹುದಾಗಿದೆ. ಕೃಷಿಕರು ಬೆಳೆಗಳಿಗೆ ರಾಸಾಯನಿಕ ಹೆಚ್ಚಾಗಿ ಬಳಸುವುದರಿಂದ ಹೆಚ್ಚಿನ ಇಳುವರಿ ಪಡೆಯುವ ಅಭಿಲಾಷೆ ರೈತರದ್ದಾಗಿದೆ. ಆದರೆ ಒಂದು ಕಾಲದಲ್ಲಿ ಈ ಎಲ್ಲಾ ತೊಂದರೆಗಳನ್ನು ನಿವಾರಿಸಲು ರಾಸುಗಳ ಸಗಣಿಯನ್ನು ರಾಮಬಾಣವನ್ನಾಗಿ ಬಳಸುತ್ತಿದ್ದರು. ಈ ಪದ್ಧತಿಯನ್ನು ಕೃಷಿಕರು ಹಿಂದಿನ ದಿನಗಳಲ್ಲಿ ಮರೆತಿದ್ದಾರೆ. ಸಗಣಿಯೇ ಗೊಬ್ಬರವಾಗಿ ಗಿಡಗಳಿಗೆ ಪೋಷಕಾಂಶಗಳಾಗಿ ಕೊಡುವುದಲ್ಲದೆ ಅನೇಕ ಕೀಟ ರೋಗಗಳನ್ನು ಹತೋಟಿಯಲ್ಲಿಟ್ಟುಕೊಳ್ಳಬಹುದಾಗಿದೆ. ಹಾಗೆಯೇ ಮಣ್ಣಿನ ಗುಣಮಟ್ಟವನ್ನು ಜೊತೆಗೆ ಇಳುವರಿಯನ್ನು ಹೆಚ್ಚಿಸಿ ಉತ್ತಮ ಆದಾಯ ಕೊಡುವಂತಹ ಶಕ್ತಿ ಸಗಣಿಯಲ್ಲಿದ್ದು ರೈತರು ಇದನ್ನು ಮರೆತಿದ್ದಾರೆ. ಆದರೆ ಕಾಲಕ್ರಮೇಣದಲ್ಲಿ ರಾಸಾಯನಿಕಗಳು ಬಂದು ಇದಕ್ಕೆ ಪೈಪೋಟಿ ನಡೆಸಿ ಈ ದಿನಗಳಲ್ಲಿ ಹೆಮ್ಮರದಂತೆ ರಾಸಾಯನಿಕ ಗೊಬ್ಬರವು ಬೆಳೆದು ನಿಂತಿದೆ. ಈ ಎಲ್ಲಾ ಪರಿಸ್ಥಿತಿಗಳು ಹಿಂದಿನ ಕೆಲವು ರೈತರುಗಳ ಮನವರಿಕೆಯಿಂದಾಗಿ ಇತ್ತೀಚಿನ ದಿನಗಳಲ್ಲಿ ರೈತರು ಪಂಚಗವ್ಯ, ಜೀವಾಮೃತ ಮುಂತಾದ ಸಾವಯವ ಪದ್ಧತಿಯನ್ನು ರೂಢಿಸಿಕೊಂಡಿದ್ದು ಇದಕ್ಕೆ ಪರಿಕರಗಳನ್ನು ಜೋಡಿಸುವಲ್ಲಿ ಕಷ್ಟವಾಗುತ್ತಿತ್ತು. ಈ ಅಂಶಗಳನ್ನು ಗಮನ ಇಟ್ಟುಕೊಂಡು ರಾಷ್ಟ್ರೀಯ ಸಾವಯವ ಕೃಷಿ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಇವರು ವೇಸ್ಟ್ ಡಿಕಂಪೋಸರ್ ಎಂಬ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇದೊಂದು ಸೂಕ್ಷ್ಮಾಣುಜೀವಿಗಳ ಮಿಶ್ರಣವಾಗಿದೆ. ಇದನ್ನು ಎಲ್ಲಾ ಬೆಳೆಗಳಿಗೆ ಬಳಸಬಹುದಾಗಿದೆ. ಈ ಸೂಕ್ಷ್ಮಾಣುಜೀವಿಯನ್ನು ಹಸುವಿನ ಗಂಜಲದಿಂದ ಸಿದ್ಧಪಡಿಸಿದ್ದು ತ್ಯಾಜ್ಯ ವಸ್ತು ಕೊಳೆಯುವಿಕೆಗೆ ಮತ್ತು ಹಾನಿಕಾರದ ರೋಗಾಣುಗಳಿಗೆ ನಿಯಂತ್ರಿಸುವುದರಲ್ಲಿ ಇದನ್ನು ಬಳಸಬಹುದಾಗಿದೆ. ವೇಸ್ಟ್ ಡಿಕಂಪೋಸರ್ ಬಳಸುವ ವಿಧಾನ: ಒಂದು ಪ್ಲಾಸ್ಟಿಕ್ ಡ್ರಮ್ಮಿನಲ್ಲಿ 200 ಲೀಟರ್ ನೀರಿನೊಂದಿಗೆ 2 ಕೆಜಿ ಬೆಲ್ಲವನ್ನು ಬೆರೆಸಿ. ಈ ಬೆಲ್ಲವು ಸೂಕ್ಷ್ಮಾಣುಜೀವಿಗಳಿಗೆ ಆಹಾರವಾಗಿದ್ದು, ಒಂದು ಬಾಟಲಿ ವೇಸ್ಟ್ ಡಿಕಂಪೋಸರ್ ಅನ್ನು ತೆಗೆದು ಅದನ್ನು ಪೂರ್ತಿ ಮಿಶ್ರಣವೊಂದು ಆ ಡ್ರಮ್ಮಿನಲ್ಲಿ ಬೆರೆಸಬೇಕಾಗುತ್ತದೆ. ಇದನ್ನು ಯಾವುದೇ ಕಾರಣಕ್ಕೂ ಕೈಯಿಂದ ಮುಟ್ಟಬಾರದು. ನಂತರ ಮರದ ಕೋಲಿನಿಂದ ಪ್ರತಿದಿನ ಕಲಕುವುದು ಹಾಗೂ ಡ್ರಮ್ನ ಮೇಲೆ ಹಾಳೆಯೊಂದನ್ನು ಅಥವಾ ತೆಳುವಾದ ಬಟ್ಟೆಯೊಂದನ್ನು ಮುಚ್ಚಬೇಕಾಗಿದೆ. ಈ ವೇಸ್ಟ್ ಡಿಕಂಪೋಸರ್ 7 ದಿನದ ನಂತರ ದ್ರಾವಣವನ್ನು ಬೆಳೆಗಳಿಗೆ ಬಳಸಲು ಸಿದ್ಧವಾಗಿರುತ್ತದೆ. ವೇಸ್ಟ್ ಡಿಕಂಪೋಸರ್ ಬಳಸುವ ವಿಧಾನ: ಪ್ರತಿ 7 ದಿನಕ್ಕೊಮ್ಮೆ 50% ದ್ರಾವಣದ ಜೊತೆಗೆ 50% ನೀರನ್ನು ಬೆರೆಸಿ ಎಲ್ಲಾ ಬೆಳೆಗಳಿಗೆ ಸಿಂಪಡಿಸಬೇಕಾಗಿದೆ. ಪ್ರತಿ 3 ದಿನಕ್ಕೊಮ್ಮೆ 40% ದ್ರಾವಣದ ಜೊತೆ 60% ನೀರನ್ನು ಬೆರೆಸಿ ಎಲ್ಲಾ ತರಕಾರಿ ಬೆಳೆಗಳಿಗೆ ಬಳಸಬಹುದಾಗಿದೆ. ಪ್ರತಿ 7 ದಿನಕ್ಕೊಮ್ಮೆ 60% ದ್ರಾವಣದ ಜೊತೆ 40% ನೀರನ್ನು ಬೆರೆಸಿ ಹಣ್ಣಿನ ಬೆಳೆಗಳಿಗೆ ಸಿಂಪಡಿಸಬಹುದಾಗಿದೆ. ಹನಿ ನೀರಾವರಿಯ ಮೂಲಕ ಕೊಡುವುದಾದರೆ ಪ್ರತಿ ಎಕರೆಗೆ 200 ಲೀಟರ್ ದ್ರಾವಣವನ್ನು ಬಳಸಬಹುದಾಗಿದೆ. ವೇಸ್ಟ್ ಡಿಕಂಪೋಸರ್ ಅನ್ನು ಬೀಜೋಪಚಾರಕ್ಕೂ ಸಹ ಬಳಸಬಹುದಾಗಿದೆ. ಇದನ್ನು ಬಳಸುವ ವಿಧಾನವೇನೆಂದರೆ, ಎಲ್ಲಾ ಬೀಜಗಳ ಮೇಲೆ ವೇಸ್ಟ್ ಡಿಕಂಪೋಸರ್ ದ್ರಾವಣವನ್ನು ಸಮನಾಗಿ ಸಿಂಪಡಿಸಿ ಅಥವಾ ಬೆರೆಸಿ ನಂತರ ನೆರಳಿನಲ್ಲಿ ಒಣಗಿಸಬೇಕಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ 9738227777. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಆಕಾಶವಾಣಿ ಚಿತ್ರದುರ್ಗ, ಮಡಿಕೇರಿ, ಭದ್ರಾವತಿ ಹಾಗೂ ಮಂಗಳೂರು ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ಬಹು ರಮಾ ಬಿಟಿಯಾ ಕಿ ಶಾದಿ ಕೆ ಲಿಯೆ ಸೋನಾ ಬಹುತ್ ಸೋಚ ಸಮಝ ಕರ್ ಲೇನಾ ಕಹೀಂ ಕೋಯಿ ಠಗ್ ನಾ ಲೇ. ಅಮ್ಮಾ ವೋ ಜಮಾನೆ ಗಯೇ, ಅಬ್ ಗ್ರಾಹಕ್ ಕೋ ಕೋಯಿ ಠಗ್ ನಹೀಂ ಸಕ್ತಾ. ಅಚ್ಛಾ, ಅಬ್ ಸ್ವರ್ಣ ಆಭೂಷಣೋ ಪರ್ ಹಾಲ್ಮಾರ್ಕ್ ಕಾ ನಿಶಾನ್ ಅನಿವಾರ್ಯ ಹೈ. ಇಸ್ಸೇ ಗ್ರಾಹಕೋ ಕೋ ಕೋಯಿ ಶಂಕಾ ನಹೀಂ ರಹತೀ ಔರ್ ಸೋನಾ ತೋ ಶುದ್ಧ ಮಿಲ್ತಾ ಹೀ ಹೈ. ಜೀ ಹಾಂ, ಹಮೇಶಾ ಹಾಲ್ಮಾರ್ಕ್ ಕೆ 3 ನಿಶಾನ್, BIS ಕಾ ಲೋಗೋ, ಸೋನೆ ಕಿ ಶುದ್ಧತಾ ಕ್ಯಾರೆಟ್ ಮೇ ಔರ್ 6-ಡಿಜಿಟ್ ಅಲ್ಫಾ ನ್ಯೂಮೆರಿಕ್ HUID ಕೋಡ್ ದೇಖ್ಕರ್ ಹೀ ಖರೀದಾರಿ ಕರೇ. ಉಪಭೋಕ್ತಾ ಮಾಮಲೆ ವಿಭಾಗ, ಭಾರತ ಸರ್ಕಾರ. ಈಗ ಕೇಳಿ, ಮಣ್ಣು ಮತ್ತು ನೀರಾವರಿ ನೀರಿನ ಪರೀಕ್ಷೆಯ ಮಹತ್ವ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಸಹ ಸಂಶೋಧಕರಾದ ಡಾಕ್ಟರ್ BM ಮಧು ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳುಗರೆ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಮಣ್ಣು ಮತ್ತು ನೀರಾವರಿ ನೀರಿನ ಪರೀಕ್ಷೆಯ ಮಹತ್ವದ ಬಗ್ಗೆ ಮಾತಾಡ್ತಾ ಇದ್ವಿ. ಇವತ್ತಿನ ದಿನದಲ್ಲಿ ನಮ್ಮ ಕೃಷಿಕರು ಈ ಮಣ್ಣು ಮತ್ತು ನೀರನ್ನ ಏಕೆ ಪರೀಕ್ಷೆ ಮಾಡಿಸ್ಬೇಕಾಗುತ್ತೆ, ಈಗ ಮಣ್ಣು ಮತ್ತು ನೀರನ್ನ ಪರೀಕ್ಷೆ ಮಾಡಿಸಿದ್ರೆ ಅವರು ಕೃಷಿಯಲ್ಲಿ ಏನೆಲ್ಲ ಒಂದು ಅನಾನುಕೂಲಗಳನ್ನ ಅವರು ಕಂಡುಕೊಳ್ತಾರೆ, ಇವತ್ತು ನೀರು ಮತ್ತು ಮಣ್ಣಿನ ಪರೀಕ್ಷೆ ಯಾಕೆ ಅನಿವಾರ್ಯ, ಈ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಒಂದು ಮಾಹಿತಿಯನ್ನ ನೀಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಿರಿಯೂರು ತಾಲೂಕು ಬಬ್ಬೂರು ಫಾರಂನ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ನೈಸರ್ಗಿಕ ಕೃಷಿ ವಿಭಾಗದಲ್ಲಿ ಸಹ ಸಂಶೋಧಕರಾಗಿ ಕಾರ್ಯವನ್ನ ನಿರ್ವಹಿಸುವಂತಹ ಡಾಕ್ಟರ್ BM ಮಧು ಅವರು ನಮ್ಮೊಂದಿಗೆ ಇದ್ದಾರೆ. ಅವರಿಂದಲೇ ಈ ಒಂದು ಮಣ್ಣು ಮತ್ತು ನೀರಾವರಿ ನೀರಿನ ಪರೀಕ್ಷೆಯ ಮಹತ್ವದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ಧನ್ಯವಾದಗಳು ಸರ್. ಈಗ ಮಣ್ಣು ಮತ್ತು ನೀರಾವರಿ ನೀರಿನ ಪರೀಕ್ಷೆ ಬಗ್ಗೆ ಮಾತಾಡ್ತಾ ಇದೀವಿ. ಇವತ್ತು ಮಣ್ಣು ಪರೀಕ್ಷೆ ಅಂದ್ರೆ ಏನ್ ಸರ್? ಮೊದಲಿದಾಗಿನ ಮಣ್ಣು ಪರೀಕ್ಷೆ ಅಂದ್ರೆ, ಈಗ ಇತ್ತೀಚಿನ ದಿನಗಳಲ್ಲಿ ಗೊತ್ತಿದೆ ಮಾನವನಿಗೆ ಆರೋಗ್ಯ ಎಷ್ಟು ಮುಖ್ಯವಾಗವ, ಅದೇ ರೀತಿ ಮಣ್ಣಿನ ಪರೀಕ್ಷೆಯು ಸಹ ಅಷ್ಟೇ ಮುಖ್ಯವಾದಾಗಿದೆ. ಇತ್ತೀಚಿನ ದಿನಗಳಲ್ಲಿ ಮಣ್ಣಿಗೂ ಸಹ ಅನಾನುಕೂಲಗಳು ಜಾಸ್ತಿ ಆಗ್ತಾ ಇದಾವೆ ದಿನಕ್ಕೆ. ಅಂದ್ರೆ ಅತಿಯಾದ ಮಳೆಯಿಂದ ಆಗಿರ್ಬೋದು, ಇಲ್ಲ ಮಳೆ ಕಡಿಮೆ ಆಗಿರೋದ್ರಿಂದ ಆಗಿರ್ಬೋದು, ದಿನದಿಂದ ದಿನಕ್ಕೆ ಮಣ್ಣಿನ ಸವಕಳಿ ಆಗಿರ್ಬೋದು, ಇಲ್ಲ ಮಣ್ಣಿನಲ್ಲಿ ಪೋಷಕಾಂಶಗಳ ಕೊರತೆ ಆಗಲಿ ಉಂಟಾಗ್ತಾ ಇದೆ. ಸೊ ಇವತ್ತು ನಾವು ಮಣ್ಣಿನ ಪರೀಕ್ಷೆ ಮಹತ್ವ ಏನಕ್ಕೆ ಅಂತ ನಾನು ತಿಳಿಸ್ಕೊಡಕ್ ಬಂದಿದ್ದೇನೆ. ಮಣ್ಣಿನ ಪರೀಕ್ಷೆ ಏನಕ್ಕೆ ಮಾಡಬೇಕಾಗುತ್ತೆ ಅಂದ್ರೆ, ನಾವು ಮಣ್ಣಿನಲ್ಲಿ ನಮಗೆ ಯಾವ್ಯಾವ್ದು ಪೋಷಕಾಂಶಗಳು ಎಷ್ಟೆಷ್ಟಿವೆ, ಕೊರತೆ ಇದೆಯೋ ಇಲ್ಲ ಅತಿ ಅಧಿಕವಾಗಿದೆಯೋ ಎಂದನ್ನು ನಾವು ಫಸ್ಟ್ ತಿಳ್ಕೊಬೇಕಾಗುತ್ತದೆ. ನಾವು ಯಾವುದೇ ಬೆಳೆಗಳ ಹಾಕೋದಕ್ಕಿಂತ ಮುಂಚೆ ಮಣ್ಣು ಪರೀಕ್ಷೆಯನ್ನು ಮಾಡಿಸಬೇಕಾಗುತ್ತೆ. ಅದೇ ವರ್ಷದಲ್ಲಿ ನಾವು ಯಾವಾಗ ಮಣ್ಣಿನ ಪರೀಕ್ಷೆ ಮಾಡಿಸ್ಬೇಕಾಗತ್ತೆ ಅಂದ್ರೆ, ನಾವು ಏಪ್ರಿಲ್ ಮತ್ತೆ ಮೇ ತಿಂಗಳಲ್ಲಿ ಮಾಡಬೇಕಾಗುತ್ತದೆ. ಯಾಕೆ ಅಂದ್ರೆ ಈ ಟೈಮಲ್ಲಿ ನಮಗೆ ನಮ್ಮ ತಾಕುಗಳಲ್ಲಿ ಯಾವುದೇ ರೀತಿಯ ಬೆಳೆಗಳು ಇರುವುದಿಲ್ಲ, ಆದ್ರಿಂದ ಈ ಟೈಮಲ್ಲಿ ಉತ್ತಮವಾದ ತಿಂಗಳಾಗಿರ್ತದೆ. ನಾವು ಎರಡು ರೀತಿಯಲ್ಲಿ ತೆಗಿಬೇಕಾಗುತ್ತೆ, ಇಲ್ಲ ನಮಗೆ ಕೃಷಿಯೇತರ ಜಮೀನಿನಲ್ಲಿ ನಾವು ಮೇಲ್ಭಾಗದಲ್ಲಿ ತೆಗಿಬೇಕಾಗುತ್ತೆ. ಅಂದ್ರೆ ನಮಗೆ ಆಳ ಎಷ್ಟಿರ್ಬೋದು ಅಂದ್ರೆ ಒಂದು 15 ಸೆಂಟಿಮೀಟರ್, ಅಂದ್ರೆ ಒಂದು ಅಡಿವರೆಗೂ ನಾವು ಕೃಷಿಯೇತರ ಬೆಳೆಗಳಿಗೆ ತೆಗಿಬೇಕಾಗುತ್ತೆ. ಅದನ್ನ ನಾವು ಇಂಗ್ಲಿಷ್ ಅಲ್ಲಿ ಏನಂತಾರೆ ಫೀಲ್ಡ್ ಕ್ರಾಪ್ಸ್ ಅಂತ ಅಂತೀವಿ. ಆಮೇಲೆ ಕೃಷಿಯೇತರ ಬೆಳೆ ಅಂತ ಹೇಳ್ತೀವಿ. ಅದೇ ರೀತಿ ನಾವು ತೋಟಗಾರಿಕೆಗೆ ಬಂದ್ರೆ ನಾವು 2.5 ಅಡಿಯಿಂದ 3 ಅಡಿವರೆಗೂ ಮಣ್ಣನ್ನ ಆಳದಲ್ಲಿ ತೆಗಿಬೇಕಾಗುತ್ತೆ. ಯಾಕೆ ಅಂದ್ರೆ ಅದು ತಾಯಿ ಬೇರು 3-5 ಅಡಿವರೆಗೂ ಹೋಗಿರೋದ್ರಿಂದ ನಾವು ಆ ಜಾಗದಲ್ಲಿ ನಾವು 90 ಸೆಂಟಿಮೀಟರ್ ಇಲ್ಲ 120 ಸೆಂಟಿಮೀಟರ್ ವರೆಗೂ ನಾವು ಮಣ್ಣನ್ನ ಆಳಭಾಗದಲ್ಲಿ ತೆಗಿಬೇಕು. ಇದು ನಮಗೆ ಮುಖ್ಯವಾದದ್ದು. ಫಸ್ಟ್ ನಾವು ಜಮೀನ ಬೆಳೆಗಳನ್ನ ನಿಗದಿಪಡಿಸಬೇಕು ಯಾವುದು ಅಂತ. ಅದಾದ ನಂತರ ನಾವು ಮಣ್ಣ ಪರೀಕ್ಷೆಯನ್ನು ತಗಬೇಕಾಗುತ್ತದೆ. ಈಗ ಕೃಷಿಯೇತರದಲ್ಲಿ ನಾವು ಯಾವ ತರ ಮಣ್ಣನ್ನು ಪರೀಕ್ಷೆಗೆ ಮಣ್ಣನ್ನು ಯಾವ ರೀತಿ ತೆಗಿಬೇಕು ಅಂತ ಹೇಳೋದಾದ್ರೆ, ಫಸ್ಟ್ ಗೆ ನಾವು ಈಗ ಯಾವುದೇ ಒಂದು ಭೂಮಿಯಲ್ಲಿ ಫಸ್ಟ್ ನಾವು ಸಮತಟ್ಟಾದ ಜಾಗವನ್ನು ನೋಡ್ಕೊಬೇಕಾಗುತ್ತದೆ. ಈಗ ಫಾರ್ ಎಕ್ಸಾಂಪಲ್ ಒಂದು 5 ಎಕರೆ ಜಮೀನ್ ಇದೆ ಅಂದ್ರೆ ಒಂದೇ ತರದ ಮಣ್ಣು ಬಂತು ಅಂದ್ರೆ ಆ ಜಾಗದಲ್ಲಿ ನಾವು ನಿರ್ದಿಷ್ಟವಾಗಿ ಒಂದು ಮಣ್ಣು ಪರೀಕ್ಷೆಯನ್ನು ತೆಗೆದುಕೊಂಡ್ರೆ ಸಾಕಾಗುತ್ತದೆ. ಅದೇ 5 ಎಕರೆ ಜಮೀನಲ್ಲಿ ನಮಗೆ 3-4 ತರ ವಿವಿಧ ರೀತಿಯಲ್ಲಿ ಕಂಡು ಬಂದ್ರೆ ನಾವು ಆ ಮಣ್ಣು ಪರೀಕ್ಷೆಗೆ 2-3 ಸ್ಯಾಂಪಲ್ ಗಳನ್ನ ತೆಗಿಬೇಕಾಗುತ್ತದೆ. ಈಗ ನಾನು ಫಾರ್ ಎಕ್ಸಾಂಪಲ್ ನಿಮಗೆ ಒಂದೇ ತರದ ಮಣ್ಣು ಇದ್ರೆ ಯಾವ ರೀತಿ ತೆಗಿಬಹುದು ಅಂತ ಹೇಳ್ತೀನಿ. ಈಗ ನಾವು 5 ಎಕರೆಯಲ್ಲಿ ನಾವು ಫಸ್ಟ್ ಆ ಸುತ್ತ ನಾವು ಜಮೀನನ್ನು ಒಂದ್ ಕಡೆ ಒಂದ್ ರೌಂಡ್ ಹಾಕೊಂಡ್ಬರ್ಬೇಕಾಗುತ್ತದೆ. ಏಕೆ ಅಂದ್ರೆ ಆದಷ್ಟು ತಗ್ಗು ಪ್ರದೇಶಗಳಲ್ಲಿ ನೀರು ನಿಂತಿರೋ ಪ್ರದೇಶದಲ್ಲಿ, ಈಗ ಲಾಸ್ಟ್ ಇಯರ್ ನಾವು ಅಂದ್ರೆ ಹಿಂದಿನ ವರ್ಷ ಯಾವ್ದಾದ್ರು ಗೊಬ್ಬರವನ್ನು ಆ ಜಮೀನಿಗೆ ಹಾಕಿರ್ತೀವಿ, ಆ ಜಾಗದಲ್ಲಿ ಸ್ವಲ್ಪ ತೆಗೆ ಅದನ್ನ ಅವಾಯ್ಡ್ ಮಾಡ್ಬೇಕಾಗುತ್ತದೆ. ಮತ್ತೆ ನೀರು ನಿಂತಿರೋ ಜಾಗದಲ್ಲಿ, ಬದುವಿನ ಪಕ್ಕದಲ್ಲಿ, ಯಾವ್ದಾದ್ರು ಮರದ ಕೆಳಗಡೆ ಭಾಗದಲ್ಲಿ, ಈ ಜಾಗದಲ್ಲಿ ನಾವು ಮಣ್ಣನ್ನು ತೆಗೆದುಕೊಳ್ಬಾರ್ದು. ಆದಷ್ಟು ಮಧ್ಯದ ಭಾಗದಲ್ಲಿ ಸಮವಾಗಿರಬೇಕು ಜಾಗ, ಆ ಜಾಗದಲ್ಲಿ ನಾವು ಮಣ್ಣನ್ನು ತೆಗೆದುಕೊಳ್ಬೇಕಾಗುತ್ತದೆ. ಅದನ್ನ ನಾವು ಯಾವ ರೀತಿ ಅಂದ್ರೆ ವಿ ಆಕಾರದಲ್ಲಿ ತೆಗಿಬೇಕಾಗುತ್ತದೆ. ನಾವು ಮಣ್ಣು ಪರೀಕ್ಷೆಯನ್ನು ತಗೊಬೇಕಾಗುತ್ತದೆ. ಮತ್ತೆ ನಾವು ಒಂದು 8-12 ಜಾಗದಲ್ಲಿ ಮಣ್ಣನ್ನು ತೆಗಿಬೇಕಾಗುತ್ತೆ. ಒಂದು ಮಣ್ಣನ್ನು ತೆಗಿಬೇಕಾದ್ರು ನಾವು 12 ಜಾಗದಲ್ಲಿ ಫಸ್ಟ್ ಸಬ್ ಮಲ್ಟಿಪ್ಲಿಕೇಶನ್ ಅಂತ ಅತ್ತಕಂತ ಅಂದ್ರೆ ಒಂದೇ ಬಗೆಯ ಮಣ್ಣಿನಲ್ಲಿ ಹನ್ನೆರಡು ಕಡೆ ತಗೋಬೇಕು. ಅಂದ್ರೆ 12 ಜಾಗದಲ್ಲಿ ಇರೋದನ್ನು ನಾವು ನಿರ್ದಿಷ್ಟವಾಗಿ ತಗೊಳ್ಬೇಕಾಗ್ತದೆ ಇಲ್ಲಿ. ಆದ್ರೆ ಒಂದ್ ಕಡೆ ಯಾವ ರೀತಿ ತೆಗಿಬೇಕು ಅಂದ್ರೆ ನಾವು ವಿ ಆಕಾರದಲ್ಲಿ ತೆಗಿಬೇಕಾಗುತ್ತದೆ. ಇದಕ್ಕೆ ಬೇಕಾದಂತ ಪರಿಕರಗಳು ಏನಂದ್ರೆ ಗುದ್ಲಿ ಇರ್ಬೋದು, ಸಲಾಕೆ ಇರ್ಬೋದು, ಒಂದು ಪೇಪರ್ ಶೀಟ್ ಆಗಿರ್ಬೋದು, ಆಮೇಲೆ ನಾವು ಮಣ್ಣು ಪರೀಕ್ಷೆ ತಗೆದುಕೊಳ್ಳುವಂತ ಒಂದು ಬ್ಯಾಗ್, ಬಟ್ಟೆ ಬ್ಯಾಗನ್ನು ಸಹ ಒಂದು ತೆಗೆದುಕೊಳ್ಬೇಕಾಗ್ತದೆ. ಅದ್ರ ಮೇಲೆ ನಮಗೆ ನೀರಾಗ್ಲಿ ಮಳೆ ಆಗ್ಲಿ ಅದನ್ನ ಎಂದ್ರೂ ಏನಾಗದಂತ ಒಂದು ಚೀಟಿಯಲ್ಲಿ ಕವರ್ ಒಳಗಡೆ ಇದು ಇನ್ಸರ್ಟ್ ಮಾಡಿ ನಾವು ಪರೀಕ್ಷೆಗೆ ಕಳಿಸ್ಕೊಳ್ಬೇಕಾಗುತ್ತದೆ. ಅದಾದ್ಮೇಲೆ ನೆಕ್ಸ್ಟ್ ನಾವು ಈಗ ಈಗ ಒಂದ್ ಕಡೆ ವಿ ಆಕಾರದಲ್ಲಿ ತೆಗಿತ ಅಂತೇವೆ. ಆ ವಿ ಆಕಾರದಲ್ಲಿ ಈಗ ನಾನು ಕೃಷಿಯೇತರ ಅಂದ್ರೆ 0-1 ಅಡಿಯವರೆಗೂ ಜಾಗದಲ್ಲಿ ನಾವು ವಿ ಆಕಾರದಲ್ಲಿ ತೆಗಿಬೇಕಾಗುತ್ತದೆ. ಗುದ್ಲಿಯಲ್ಲಿ ಎರಡೂ ಕಡೆ ಸೈಡ್ ಅಲ್ಲಿ ನಾವು ವಿ ಆಕಾರ ಮಾಡ್ಕೊಂಡು ಫಸ್ಟ್ ಬಂದಿದ್ದಂತ ಮಣ್ಣನ್ನು ಎಲ್ಲ ಹೊರಗಡೆ ಹಾಕಿ ಉಳಿದನ್ನ ನಾವು ಮೇಲಿಂದ ಕೆಳಗೆ ತಳಭಾಗದವರೆಗೂ ಆ ಮಣ್ಣನ್ನು ತೆಳ್ಳಗೆ ಎರಿಬೇಕಾಗುತ್ತದೆ. ಆ ಎರೆದಿದ್ದಂತ ಮಣ್ಣು ಮಾತ್ರ ನಾವು ಒಂದ್ ಕಡೆ ಬುಟ್ಟಿ ಇರ್ಬೋದು, ಇಲ್ಲ ಪೇಪರ್ ಮೇಲಾಗ್ರೆ ಹಾಕಬಹುದು. ಈ ರೀತಿ ನಾವು 12 ಕಡೆ ತೆಗೆದಿದ್ದ ಮಣ್ಣನ್ನು ಒಂದು ಕಡೆ ಕ್ರೋಡೀಕರಿಸ್ಕೊಳ್ಬೇಕಾಗುತ್ತೆ. ಕ್ರೋಡೀಕರಿಸಿದ ನಂತರ ನಾವು ಆ ಮಣ್ಣನ್ನು ಸಮತಟ್ಟಾಗಿ ಮಾಡಿ ಬೇರು ಈ ತರದ ದೊಡ್ಡ ದೊಡ್ಡ ಎಂಟೆಗಳನ್ನೆಲ್ಲ ಹೊರಗಡೆ ಹಾಕ್ಬೇಕಾಗುತ್ತೆ. ಆದಷ್ಟು ಆ ಮಣ್ಣು ಪೌಡರ್ ರೀತಿಯಲ್ಲಿ ನಾವು ಆ ಮಣ್ಣನ್ನು ಇಟ್ಕೊಬೇಕಾಗುತ್ತದೆ. ಆ ಮಣ್ಣು ಹಾಕೊಂಡಿದ್ದ ಕಡೆನ ಅದನ್ನ 4 ಭಾಗ ಮಾಡ್ಕೊಂಡು ಏನಕ್ಕೆ ಮಾಡ್ಬೇಕಾಗ್ತ ಈ ರೀತಿ ಅಂತ ಅಂದ್ರೆ ಇದ್ರ ನಮಗೆ ಆ ಮಣ್ಣು ಮಿಶ್ರಣಗೊಳಿಸ್ಬೇಕು. 12 ಕಡೆ ತೆಗೆದ ಮಣ್ಣನ್ನು ಎಲ್ಲಾ ನಮಗೆ ಅಂಶಗಳು ಪೋಷಕಾಂಶಗಳು ಏನು ಸಿಗುತ್ತೆ ಅನ್ನೋದು, ಯಾಕೆಂದ್ರೆ ಒಂದೊಂದ್ ಕಡೆ ಮಿಸ್ ಆಗಿ ಯಾವುದೋ ಒಂದು ಕಂಟೆಂಟ್ ಜಾಸ್ತಿ ಆಗ್ಬೋದು, ಇಲ್ಲ ಒಂದು ಪೋಷಕಾಂಶ ಜಾಸ್ತಿ ಇರ್ಬೋದು. ಆದ ರೀತಿಯಲ್ಲಿ ಎಲ್ಲಾ ಮಣ್ಣನ್ನು ಮಿಕ್ಸ್ ಮಾಡಿ ಆ ಸಮತಟ್ಟು ಮಾಡಿದಾಗ ಮಾತ್ರ ಆ ಮಣ್ಣು ಕ್ರೋಡೀಕರಿ ಮಿಶ್ರಣವಾಗಿರ್ತದೆ. ಅದಕ್ಕೆ ನಮಗೆ ಅಂದ್ರೆ ಅವರೇಜ್ ಸಮತಟ್ಟಾದ ಒಂದು ಇದು ರಿಸಲ್ಟ್ ಸಹ ಸಿಗುತ್ತೆ ಅದರಲ್ಲಿ. ಅದಾದ ನಂತರ 4 ಭಾಗವನ್ನಾಗಿ ಮಾಡಿ ಅದರಲ್ಲಿ ಮತ್ತೆ ನಾವು ಅದರಲ್ಲಿ 2 ಭಾಗವನ್ನು ಹೊರಗಡೆ ಹಾಕ್ಬೇಕು, ಮತ್ತೆ ಕ್ರೋಡೀಕರಿಸಬೇಕು. ಮತ್ತೆ ಕ್ರೋಡೀಕರಿಸಿದ ನಂತರ ಮತ್ತೆ ಆ ಭಾಗನ ಆಪೋಸಿಟ್ ಅಲ್ಲಿ ಈಗ 1-3 ಭಾಗವನ್ನು ತೆಗೆದಿದ್ರೆ ನಾವು 2 ಮತ್ತೆ 4 ಭಾಗವನ್ನು ನೆಕ್ಸ್ಟ್ ತೆಗಿಬೇಕಾಗುತ್ತೆ. ಈ ರೀತಿ ನಾವು ಆ ಮಣ್ಣನ್ನು ಒಂದು 1/4 ಕೆಜಿಯಿಂದ 3/4 ಕೆಜಿವರೆಗೂ ನಾವು ಆ ಮಣ್ಣನ್ನು ಆ ರೀತಿ ದುಂಡಾಕಾರವಾಗಿ ಮಾಡಿ ಆ ತರ ಮಿಶ್ರಣ ಮಾಡಬೇಕು. ಅದಾದ ನಂತರ ಉಳಿದ ಮಣ್ಣನ್ನು ನಾವು ಒಂದು ಪ್ಲಾಸ್ಟಿಕ್ ಬ್ಯಾಗ್ ಆಗಿರ್ಬೋದು, ಇಲ್ಲ ಬಟ್ಟೆ ಬ್ಯಾಗ್ ಅಲ್ಲಿ ನಾವು ಅದನ್ನು ಮಿಶ್ರಣ ಮಾಡಿ ಹಾಕಿ ಅದಕ್ಕೊಂದು ನಾವು ಒಳಗಡೆ ಚೀಟಿ ಅಂತ ನಮ್ಮ ರೈತರ ನಮ್ದು ಇದೇ ನಮ್ದು ಸ್ಯಾಂಪಲ್ ನಮ್ಮ ಜಮೀನಿಂದ ಒಂದ ಫಸ್ಟ್ ಆ ರೈತರ ವಿಳಾಸ ಪರ್ಮನೆಂಟ್ ಅಡ್ರೆಸ್ ಸರ್ವೆ ನಂಬರ್ ಆಗಿರ್ಬೋದು ಊರು ತಾಲೂಕು ಗ್ರಾಮ ಹೋಬಳಿ ಇವನ್ನೆಲ್ಲಾನು ಅದರಲ್ಲಿ ನಿಗದಿಪಡಿಸಿ ಅದನ್ನ ನಮ್ಮ ಹತ್ತಿರದ ಕೃಷಿ ಇಲಾಖೆ ಆಗಿರ್ಬೋದು, ಕರ್ನಾಟಕದಲ್ಲಿ ಎಲ್ಲಾ ಕಡೆಯಿಂದನು ಕೃಷಿ ವಿಜ್ಞಾನ ಕೇಂದ್ರ ಇದಾವೆ, ನಾವು ಅಲ್ಲಾರೂ ನೀಡಬಹುದು. ಅಲ್ಲೂ ಒಂದು ಸ್ಯಾಂಪಲ್ಗೆ ರೈತರಿಗೆ ಅಂತ 200 ರೂಪಾಯಿ ಅಂತ ಮಾಡಿದ್ದಾರೆ. ನಿಮಗೆ ಎಲ್ಲಾ 17-18 ಪೋಷಕಾಂಶಗಳು ಬೇಕು ಅಂದ್ರೆ ₹500 ಮಾಡಿರ್ಬೋದು, ಆ ಜಾಗದಲ್ಲಿ ಕೊಡ್ಬೋದು. ಇಲ್ಲ ಅಂದ್ರೆ ನಮ್ಮ ಕೃಷಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಬರ್ತವೆ, ಆ ಡಿಪಾರ್ಟ್ಮೆಂಟ್ ಅಲ್ಲೂ ಸಹ ಡಿಸ್ಟಿಕ್ಗೆ ಒಂದೊಂದು ಸಾಯಿಲ್ ಟೆಸ್ಟ್ ಲ್ಯಾಬೊರೇಟರಿ ಅಂತ ಇದಾವೆ, ಅಲ್ಲಾದ್ರೂ ನೀಡಬಹುದು ನಾವು. ಇದು ಕೊಟ್ಟ ನಿಮಗೆ ಒಂದು 10-15 ದಿನದಲ್ಲಿ ಇರಬಹುದು, ನಿಮಗೆ ಮಣ್ಣಿನ ಹಾಗೆ ಮಾದರಿ ನಿಮಗೆ ಏನೇನಿದೆ ಎಷ್ಟೆಷ್ಟಿದೆ ಅಂತ ಸಿಗುತ್ತೆ. ಆ ಮಣ್ಣು ಮಾದರಿಯಲ್ಲಿ ನಿಮಗೆ ಕೊಟ್ಟರೆ ಫಸ್ಟಿಗೆ ಗೊತ್ತಿರಲ್ಲ ಅದರಲ್ಲಿ ಏನೇನಿದೆ ಅಂತ. ಅದರಲ್ಲಿ ನಮಗೆ 18 ಪೋಷಕಾಂಶಗಳು ಇರ್ತವೆ. ಅದರಲ್ಲಿ ನಮಗೆ ಅದಕ್ಕಿಂತ ಮುಖ್ಯವಾಗಿ ನಮಗೆ ಮಣ್ಣು ಇದರಲ್ಲಿ ಆರೋಗ್ಯವಾಗಿದೆಯೋ ಇಲ್ಲ ಅನ್ನೋದಕ್ಕೆ ನಮಗೆ ಮುಖ್ಯವಾಗಿ ಈಗ ನಾವು ರಸಸಾರ ಅಂತ ಕರಿತೀವಿ ಒಂದನೇದಾಗಿ, ಅದನ್ನ ನೆಕ್ಸ್ಟ್ ಎರಡನೇದಾಗಿ ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ ಅಂತ ಅಂತೀವಿ, ಮೂರನೇದಾಗಿ ಸಾವಯವ ಇಂಗಾಲ. ಇದು ನಮಗೆ ಬಹುಮುಖ್ಯವಾದ ಈ ಮಣ್ಣಿನಲ್ಲಿ, ನಮಗೆ ಇದರ ಮೇಲೆ ನಿಂತಿರುತ್ತೆ ನಮ್ಮ ಮಣ್ಣಿನ ಫಲವತ್ತತೆ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಬೆಳೆಯ ಇಳುವರಿ ಆಗಿರ್ಬೋದು, ನಾವು ಇದರಲ್ಲಿ ನೋಡಬೇಕು ಮುಖ್ಯವಾಗಿ ಇರುತ್ತದೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಾವಯವ ಇಂಗಾಲ ಎಲ್ಲಾ ರೈತರ ಜಮೀನಲ್ಲಿ ತುಂಬಾ ಕಡಿಮೆ ಆಗ್ತದೆ. ಯಾಕೆ ಅಂದ್ರೆ ಒಂದು ನಾವು ಕಮರ್ಷಿಯಲ್ ಪರ್ಪಸ್ ಆಗಿ ಮಾಡ್ಕೊಂಡಿರ್ಬೋದು, ಯಾಕೆ ಅಂದ್ರೆ ನಾವು ಗೊಬ್ಬರವನ್ನು ನಾವು ಹೊರಗಡೆ ತೋಟಗಾರಿಕೆ ದುಡ್ಡು ಜಾಸ್ತಿ ಸಿಗುತ್ತೆ ಅಂತ ಮಾರುತ್ತಿರೋದ್ರಿಂದ ಇರ್ಬೋದು, ಇಲ್ಲ ನಾವು ಅಡಿಕೆ ಅಂತ ಬೆಳೆಗಳ 50 ದಿನಗಳ ಬೆಳ್ಕೊಂಡಿದೀವಿ, ನಾವು ತಿನ್ನುವಂತ ಆಹಾರ ಬಿಟ್ಟು ನಾವು ಕಮರ್ಷಿಯಲ್ ಕ್ರಾಪಿಗೋಸ್ಕರ ನಾವು ನಮ್ಮ ಸಾವಯವ ಗೊಬ್ಬರವನ್ನು ಮಾರ್ಕೊಂತ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ನಾವು ಆದಷ್ಟು ದಿನದಿಂದ ದಿನನಿತ್ಯಕ್ಕೆ ನಾವು ನಮ್ಮ ಜಮೀನಿನಲ್ಲಿ ಸಾವಯವ ಇಂಗಾಲವನ್ನು ಕಡಿಮೆ ಮಾಡ್ಕೊಳ್ತಿದ್ದೇವೆ. ಬಟ್ ಅದಕ್ಕಿಂತ ಮುಖ್ಯವಾಗಿ ನಾವು ಏನ್ ಬೆಳಿತೀವ ಆ ಇದಕ್ಕೆ ಬೆಳೆಗಳಿಗೆ ಮಾತ್ರ ಸಾವಯವ ಗೊಬ್ಬರವನ್ನು ನೀವು ಫಸ್ಟ್ ನೀಡ್ರಿ, ತದನಂತರ ನಿಮಗೆ ಹೆಚ್ಚಾದಲ್ಲಿ ನೀವು ತೋಟಗಾರಿಕಾ ಬೆಳೆಗಳಿಗೆ ಕೊಡ್ರಿ ಅಂತ ಕೇಳ್ಕೊಂತೀನಿ. ಇದಲ್ಲದೆ ನೆಕ್ಸ್ಟ್ ಸಾವಯವ ಇಂಗಾಲ ಮೇಲೆ ನಮಗೆ ಮುಖ್ಯವಾಗಿ 17 ಪೋಷಕಾಂಶಗಳು ಬರ್ತವೆ ಅಂತ ಹೇಳಿದೆ. ಅದರಲ್ಲಿ ಬಹುಮುಖ್ಯವಾಗಿ ನಾವು ಕಾರ್ಬನ್ ಆಗಿರ್ಬೋದು, ಹೈಡ್ರೋಜನ್ ಆಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು, ಇವು ಮೂರು ಬಹುಮುಖ್ಯವಾದವು. ಇವು ನಮಗೆ ನೈಸರ್ಗಿಕವಾಗಿ ಸಿಗುವಂಥದ್ದು, ನೀರಿನಲ್ಲೇ ಇರ್ಬೋದು ಇಲ್ಲ ವಾತಾವರಣದಲ್ಲಾಗಿರ್ಬೋದು, ಇವು ಮುಖ್ಯವಾಗಿ ಸಿಗುತ್ತದೆ. ಆದರೆ ಇದರ ನೆಕ್ಸ್ಟ್ ಬಹುಮುಖ್ಯವಾದವು ಸಾರಜನಕ, ರಂಜಕ, ಪೊಟ್ಯಾಶ್ ಅಂತ, ಇವು ಬಹುಮುಖ್ಯವಾದವು. ಇವನ್ನು ನಾವು ಗೊಬ್ಬರ ರೀತಿಯಲ್ಲಿ ಜಮೀನಿಗೆ ನೀಡ್ತೀವಿ. ಅದ ನಂತರ ನೆಕ್ಸ್ಟ್ ಪ್ರಧಾನ ಪೋಷಕಾಂಶಗಳು ಅಂತ ಬರ್ತವೆ, ಅದು ಯಾವ್ದಿರ್ಬೋದು, ಕ್ಯಾಲ್ಸಿಯಂ ಇರ್ಬೋದು, ಮೆಗ್ನೀಷಿಯಂ ಇರ್ಬೋದು, ಸಲ್ಫೇಟ್ ಇರ್ಬೋದು. ಲಘು ಪೋಷಕಾಂಶಗಳು ಅಂತ ಬರ್ತವೆ 7, ಅವ್ಯಾವ ಅಂದ್ರೆ ಐರನ್ ಆಗಿರ್ಬೋದು ಅಂದ್ರೆ ಕಬ್ಬಿಣ, ಕಾಪರ್, ಸಿಲಿಕಾನ್, ನಿಕ್ಕಲ್, ಮತ್ತೆ ಮ್ಯಾಂಗ್ನೀಸ್, ಜಿಂಕ್, ಬೋರಾನು, ಮಾಲಿಬ್ದಿನಮು, ಇವು ಒಟ್ಟು 7 ಲಘು ಪೋಷಕಾಂಶಗಳು ಸಿಗ್ತವೆ. ಸೊ ಇವು ಸಹ ನಮಗೆ ಇವತ್ತಿನ ದಿನಗಳಲ್ಲಿ ದಿನದಿಂದ ದಿನಕ್ಕೆ ಇವು ಕಡಿಮೆ ಆಗ್ತಾ ಬರ್ತದೆ, ಕೊರತೆ ಆಗ್ತಾ ಇದೆ. ಸೊ ಇದು ಈ ನಿಟ್ಟಿನಲ್ಲಿ ಇದನ್ನು ಸಹ ನಾವು ಮಣ್ಣಿನಲ್ಲಿ ಸಾವಯವ ಗೊಬ್ಬರ ಕೊಟ್ಟದಲ್ಲಿ ಮಾತ್ರ ಇವು ಮಣ್ಣಿನಲ್ಲಿ ನಾವು ಹೆಚ್ಚುಗೊಳಿಸಬಹುದು ಇಲ್ಲ ವೃದ್ಧಿಗೊಳಿಸಬಹುದು ಅಂತ ಹೇಳ್ತೀನಿ. ಸರ್, ಈಗ ನೀವು ಹೇಳಿದ್ರ ಏಪ್ರಿಲ್ ಮೇ ತಿಂಗಳಲ್ಲಿ ಈ ಒಂದು ಮಣ್ಣು ಪರೀಕ್ಷೆಗೆ ಸೂಕ್ತವಾದ ಒಂದು ಕಾಲ ಅಂತ ಹೇಳಿದ್ರ, ಅಂದ್ರೆ ವರ್ಷದ ಉಳಿದ ತಿಂಗಳಲ್ಲಿ ಮಳೆಗಾಲದಲ್ಲಿ ಆಗಿರ್ಬೋದು ಚಳಿಗಾಲದಲ್ಲಿ ಆಗಿರ್ಬೋದು ಮಣ್ಣು ಪರೀಕ್ಷೆಗೆ ಸೂಕ್ತ ಅಲ್ಲ ಅಂತ ಹೇಳ್ತೀರಾ? ಸರ್, ಇದು ಸೂಕ್ತವಲ್ಲ ಅನ್ನೋದಕ್ಕಿಂತ ಮುಂಚೆ ನಾವಿಲ್ಲಿ ಏನಂತ ಅಂದ್ರೆ, ಮಣ್ಣು ಆ ಟೈಮಲ್ಲಿ ಮಾತ್ರ ಅಂದ್ರೆ ಆ ವೇಳೆಯಲ್ಲಿ ಮಾತ್ರ ನಮ್ಮ ಜಮೀನು ಖಾಲಿ ಇರುತ್ತದೆ. ಬೇರೆ ಇನ್ನ ನೀವು ಫಾರ್ ಎಕ್ಸಾಂಪಲ್ ಈಗ ಮಳೆಗಾಲ ಬಂತು ಅಂತ ಕೂಡ ಜೂನು ಇಲ್ಲ ಮೇ ಎಂಡಿಗೆ ಅಲ್ಲೇ ಬಿತ್ತನೆ ಸ್ಟಾರ್ಟ್ ಮಾಡ್ಬಿಡ್ತೀರಾ. ಆ ಬಿತ್ತನೆ ಮಾಡಿದ ನಂತರ ಆ ಮಧ್ಯದಲ್ಲಿ ತೆಗಿಯಕಾಗಿರ್ಬೋದು, ಸಾಲುಗಳು ಇಲ್ಲ ಗಿಡಗಳಿಗೆ ತೊಂದರೆ ಆಗಿರ್ಬೋದು, ಆ ಟೈಮಲ್ಲಿ ಈ ತರ ಎಲ್ಲ ಅನಾನುಕೂಲ ಆಗೋದ್ರಿಂದ ನಾವು ಈ ಟೈಮಲ್ಲಿ ಬಹು ಸೂಕ್ತ ಅಂತ ನಾವಿಲ್ಲಿ ಹೇಳಕ್ ಇಷ್ಟಪಡ್ತೀವಿ. ಸರ್, ಈಗ ನೀವೊಂದು ಮಾತಾಡಿದ್ರ ಬದುಗಳ ಅಕ್ಕಪಕ್ಕ ಗಿಡದ ಮರದ ಕೆಳಗೆ ಇಲ್ಲಿ ಮಣ್ಣು ಪರೀಕ್ಷೆಗೆ ಮಣ್ಣನ್ನು ತೆಗಿಬಾರ್ದು ಅಂತ ಹೇಳಿದ್ರ, ಏಕೆ ತೆಗಿಬಾರ್ದು? ಸರ್, ಈಗ ಮರದ ಕೆಳಗಡೆ ಅಂತ ಹೇಳಿದೆ, ಈಗ ವಂಗೆ ಮರ ಇತ್ತು ಅಂತ ತಿಳ್ಕೊಳ್ಳಿ ಫಾರ್ ಎಕ್ಸಾಂಪಲ್, ಆ ವಂಗೆ ಮರ ಈಗ ಈ ಟೈಮಲ್ಲಿ ಎಲ್ಲ ಎಲೆಗಳು ಕೆಳಗಡೆ ಉದುರ್ತಾ ಇರ್ತವೆ. ಸೊ ಅದು ಏನಾಗುತ್ತೆ ಅಂದ್ರೆ ಅದಕ್ಕೆ ಮಳೆಯಿಂದ ಆಗಿರ್ಬೋದು ಇದೆಲ್ಲ ಬಂದ್ಬಿಟ್ಟು ಅದು ಮಣ್ಣು ಅಲ್ಲೇ ಕೊಳೆಯಕ್ ಸ್ಟಾರ್ಟ್ ಮಾಡುತ್ತೆ ಆ ಎಲೆಗಳು ಎಲ್ಲ. ಆ ಕೊಳೆದಂತ ಜಾಗದಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಸಾವಯವ ಇಂಗಾಲ ಆಲ್ರೆಡಿ ಇದ್ದೇ ಇರುತ್ತೆ, ಅಂದ್ರೆ ಆ ಮರದ ಸುತ್ತಳತೆಯಲ್ಲಿ ಮಾತ್ರ ಮಣ್ಣಲ್ಲಿ ಸಾವಯವ ಇಂಗಾಲ ಚೆನ್ನಾಗಿರುತ್ತೆ. ಅದೇ ರೀತಿ ನೀವು ಹೊರಗಡೆ ಬಂದ್ರೆ ಆಟೋಮೆಟಿಕಲಿ ಆ ಮಣ್ಣಲ್ಲಿ ಸಾವಯವ ಇಂಗಾಲ ಇರೋದಿಲ್ಲ. ನಿಮಗೆ ಏನಂದ್ರೆ ನೀವು ಅದೊಂದು ನೀಡ್ಕೊಂಡು ನೀವು ಉಳಿದ ಜಮೀನಿಗೆ ನೀವು ಗೊಬ್ಬರ ನೀಡಲ್ಲ. ಸೊ ಅವಾಗ ಅಲ್ಟಿಮೇಟ್ ನಿಮಗೆ ಏನಾಗುತ್ತೆ ರಿಸಲ್ಟ್ ಆ ಮಣ್ಣಿನಲ್ಲಿ ಚೆನ್ನಾಗಿರುತ್ತೆ, ಇನ್ನೊಂದು ಪಕ್ಕದಲ್ಲಿ ಚೆನ್ನಾಗಿರಲ್ಲ. ಸೊ ನಿಮಗೆ ಅಲ್ಲೇ ರಿಸಲ್ಟ್ ಗೊತ್ತಾಗುತ್ತೆ. ಬಟ್ ಅದೇನಂದ್ರೆ ನಾವು ಅದನ್ನ ಪರೀಕ್ಷೆ ಮಾಡಿದಾಗಲೇ ಮಾತ್ರ ಗೊತ್ತಾಗುತ್ತೆ, ಇಲ್ಲ ಅಂದ್ರೆ ನಮಗೆ ಅದು ಯಾವುದೇ ರೀತಿಯಲ್ಲಿ ಮಣ್ಣು ನೋಡಿದ್ರೆ ಏನು ಗೊತ್ತಾಗಲ್ಲ. ಸೊ ಈ ಉದ್ದೇಶದಿಂದ ನಾವು ಆದಷ್ಟು ತಡೆಗಟ್ಟಬೇಕು. ಈಗ ನೀರು ನಿಂತಿರುತ್ತೆ, ನೀರು ನಿಂತಿರೋ ಜಾಗದಲ್ಲಿ ಮಣ್ಣಿನಲ್ಲಿ ಲೀಚಿಂಗ್ ಆಗಿರ್ಬೋದು, ವೊಲಟಿಲೈಸೇಷನ್ ಆಗಿರ್ಬೋದು, ಈ ರೀತಿ ತುಂಬಾ ಅನಾನುಕೂಲಗಳಾಗಿರ್ತಾವ. ಸೊ ಈ ಉದ್ದೇಶದಿಂದ ಇವನ್ನೆಲ್ಲ ಸ್ವಲ್ಪ ತಡೆಗಟ್ಟಬೇಕು ಅಂತ ಹೇಳ್ತೀವಿ. ಸರ್, ಇಲ್ಲೇ ತನಕ ಈ ಮಣ್ಣು ಪರೀಕ್ಷೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ರೆ, ಈಗ ನೀರು ಪರೀಕ್ಷೆ ಮಹತ್ವದ ಬಗ್ಗೆ ನಮ್ಮ ಕೃಷಿಕರಿಗೆ ಹೆಚ್ಚಿನ ಮಾಹಿತಿ ತಿಳಿಸಿಕೊಡಿ ಸರ್. ಸರ್, ಮಣ್ಣು ಯಾವ್ದ ರೀತಿ ನಮಗೆ ಬಹುಮುಖ್ಯವಾದದ್ದು, ಅದರಲ್ಲಿ ನೀರು ಸಹ ನಮಗೆ ತುಂಬಾ ಮುಖ್ಯವಾದದ್ದು. ಯಾಕೆ ಅಂದ್ರೆ ನೀರಿನಲ್ಲಿ ನೋಡ್ಲಿಕ್ಕೆ ಫಿಲ್ಟರ್ ಟೈಪ್ ಇರುತ್ತೆ, ಬಟ್ ಒಳಗಡೆ ಅದನ್ನ ನಾವು ನೀರನ್ನ ಪರೀಕ್ಷೆ ಮಾಡಿದಾಗ್ಲೇ ಅದರಲ್ಲಿ ಏನು ಪ್ರಾಬ್ಲಮ್ ಇದೆ, ಈಗ ಸೋಡಿಯಂ ಕಂಟೆಂಟ್ ಜಾಸ್ತಿ ಇದೆಯೋ. ಈಗ ನಿಮಗೆಲ್ಲ ಇತ್ತೀಚಿನ ದಿನಗಳ ಗೊತ್ತಿದೆ, ಈಗ ನೋಡ್ರಿ ಕೆಲವು ಹಳ್ಳಿಗಳಲ್ಲಿ ಆಗಿರ್ಬೋದು, ಈ ಮೈನ್ಸ್ ಜಾಗದಲ್ಲಿರ್ಬೋದು, ಆ ಕುಡಿದ ನೀರನ್ನ ಹಲ್ಲುಗಳಲ್ಲಿ ನಿಮಗೆ ಆಲ್ರೆಡಿ ರಿಸಲ್ಟ್ ಗೊತ್ತಾಗಿರುತ್ತೆ, ಖನಿಜಗಳು ಏನಾಗಿದೆ, ಹೆಚ್ಚಿದೆ, ಯಾವ್ದಿದೆ, ಕಡಿಮೆ ಇದೆ ಅಂತ. ಸೊ ಈ ನಿಟ್ಟಿನಲ್ಲಿ ನಿಮಗೆ ನಮಗಿಲ್ಲೇ ನಾವು ನೋಡೋದ್ರಲ್ಲೇ ನಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಅಂಥದ್ರಲ್ಲಿ ಬೆಳೆಗಳಿಗೂ ಅವು ಮಾತಾಡಲ್ಲ. ಈಗ ನಾವು ಹೋಗ್ತೀವಿ ಡಾಕ್ಟರ್ ಹತ್ರ ಹೋಗ್ತೀವಿ, ತಿಳ್ಕೊಂತೀವಿ, ಮಾತಾಡ್ತೀವಿ, ಬಟ್ ಗಿಡಗಳು ನಮಗೆ ಏನು ರಿಯಾಕ್ಷನ್ ಕೊಡಲ್ಲ. ಬಟ್ ಆದರೆ ಅದ್ರ ಬೆಳವಣಿಗೆಯಲ್ಲಿ ನಮಗೆ ರಿಸಲ್ಟ್ ಕೊಡ್ತಾವೆ. ಸೊ ಈ ರೀತಿ ಇರುತ್ತೆ, ಅದಕ್ಕೆ ನಾವು ನೀರಿಗೂ ಸಹ ಮಹತ್ವವನ್ನು ನೀಡಬೇಕಾಗತ್ತೆ ಈ ನಿಟ್ಟಿನಲ್ಲಿ. ಸೊ ನೀರಿನ ಪರೀಕ್ಷೆ ಯಾವ ರೀತಿ ಮಾಡಬೇಕಾಗತ್ತೆ ಅಂದರೆ, ಈಗ ನೀವು ಯಾವುದೇ ಬೋರಿನಲ್ಲಿ ಇರ್ಬೋದು, ಈಗ ಸಾಮಾನ್ಯವಾಗಿ ಈಗ ಚಾನಲ್ ಆಗಿರ್ಬೋದು ಇಲ್ಲ ಡ್ಯಾಮ್ ನೀರಾಗಿರ್ಬೋದು, ಯಾಕೆಂದ್ರೆ ಅದು ನಮಗೆ ಮಳೆಯಿಂದ ಬಂದು ಕ್ರೋಢೀಕರಿಸ್ಕೊಂಡಿರ್ತೀವಿ. ಸೊ ಅದರಲ್ಲಿ ನಮಗೆ ಯಾವುದೇ ಆ ರೀತಿಯಲ್ಲೇ ಆಗಿರ್ಬೋದು, ನಮಗೆ ಆಕ್ಚುಲಿ ಇನ್ನೊಂದು ಏನಿರ್ಬೇಕು ಅಂದ್ರೆ ಮಳೆ ನೀರು ಬಂದು ಡೈರೆಕ್ಟ್ ಅದು ನಾವು ಮಿನರಲ್ ವಾಟರ್ ಅಂತ ಕರಿತೀವಿ ಅದನ್ನು. ಅದರಲ್ಲಿ ಯಾವುದೇ ಕಲುಷಿತ ಆಗಲಿ ಇನ್ನೊಂದಾಗಲಿ ಖನಿಜ ಅಂಶ ಆಗಲಿ ಯಾವುದೂ ಇರಲ್ಲ, ಪ್ಯೂರ್ ಮಿನರಲ್ ವಾಟರ್ ಅಂತ ಕರಿತೀವಿ ಅದನ್ನು. ಸೊ ಅದೇ ರೀತಿಯಲ್ಲಿ ನಾವು ಮಣ್ಣಿನಲ್ಲಿ ಆಗದಂತ ಕೆಲವು ಖನಿಜಗಳು ಹೆಚ್ಚಾಗಿ ಆ ಮಣ್ಣಿನಲ್ಲಿ ಈಗ ಸಾಲ್ಟ್ ಕಂಟೆಂಟ್ ಅಂತ ಕರಿತೀವಿ, ಲವಣಾಂಶಗಳು ಹೆಚ್ಚಾಗಿ ಗಿಡದಲ್ಲಿ ಯಾವ್ಯಾವ್ದು ಬೆಳೆಗಳಿಗೆ ಎಷ್ಟೆಷ್ಟು ಖನಿಜಾಂಶಗಳು ಲವಣಾಂಶಗಳು ಬೇಕೋ ಅಷ್ಟೇ ಬೇಕು. ಅದಕ್ಕಿಂತ ಜಾಸ್ತಿ ಆದ್ರೆ ಮಣ್ಣಿನಲ್ಲಿ ಅಂದ್ರೆ ಬೆಳೆಗಳಿಗೆ ಏನಾಗುತ್ತೆ ಅಂದ್ರೆ ಕುಂಠಿತಗೊಳ್ಳುತ್ತೆ. ಅತಿ ಹೆಚ್ಚಾದ್ರೂ ಇರ್ಬೋದು, ಅತಿ ಕಡಿಮೆ ಆದ್ರೂ ಆಗುತ್ತೆ, ಆ ಗಿಡಗಳು ನಮಗೆ ಲಕ್ಷಣಗಳನ್ನು ತೋರಿಸ್ತವೆ. ಸೊ ಈ ರೀತಿ ನಾವು ಅದಕ್ಕೆ ನಾವು ನೀರನ್ನ ಪರೀಕ್ಷೆನು ಸಹ ಮಾಡಿಸ್ಬೇಕಾಗುತ್ತೆ ಇಲ್ಲಿ. ಈಗ ಒಂದು ಫಾರ್ ಎಕ್ಸಾಂಪಲ್, ಈಗ ನಮಗೆ ಬೋರ್ವೆಲ್ ನೀರು ತೆಗೆಸ್ತೀವಿ, ಆ ಬೋರ್ವೆಲ್ ನೀರಿನಲ್ಲಿ ಯಾವ ರೀತಿ ನಾವು ನೀರನ್ನು ತೆಗಿಬೇಕು ಅಂದ್ರೆ, ಬೋರ್ವೆಲ್ ಸ್ಟಾರ್ಟ್ ಆಗಿ ಬೋರ್ವೆಲ್ ಅಂದ್ರೆ ಕೊಳವೆ ಬಾವಿ ನಾವು ಸ್ಟಾರ್ಟ್ ಮಾಡಿ ಒಂದು ಗಂಟೆ ಆದ್ಮೇಲೆ ನಾವು ಒಂದು ಅರ್ಧ ಲೀಟರ್ ಬಾಟ್ಲಲ್ಲಿ, ವಾಟರ್ ಬಾಟ್ಲ್ ಆಗಿರ್ಬೋದು, ಇನ್ನೊಂದು ಕವರ್ ಗಿವರ್ ಎಲ್ಲ ತಗೊಳಕಾಗಲ್ಲ ಇಲ್ಲಿ, ಯಾಕೆಂದ್ರೆ ಮತ್ತೆ ಅಲ್ಲಿ ಯಾವ್ದಾವ್ದು ಕಂಟೆಂಟ್ ಒಳಗಡೆ ಮಿಕ್ಸ್ ಆಗಿರ್ಬೋದು, ಆದ್ರೆ ವಾಟರ್ ಪ್ಲಾಸ್ಟಿಕ್ ವಾಟರ್ ಬಾಟ್ಲಲ್ಲೇ ತಾಳ್ರಿ ತಗೊಂಡು, ಆ ನೀರನ್ನು ನಾವು 5-6 ಸಲ ತೊಳಿಬೇಕು ಅದೇ ನೀರಲ್ಲಿ. ಯಾಕೆಂದ್ರೆ ಮುಂಚೆ ನಾವು ಆ ನೀರು ಯೂಸ್ ಮಾಡಿರ್ಬೋದು ಇನ್ನೊಂದಾಗಿರ್ಬೋದು. ಸೊ ಈ ನಿಟ್ಟಿನಲ್ಲಿ ಅದನ್ನ ನಾವು ಇಂಗ್ಲಿಷ್ ರಿನ್ಸ್ ಅಂತ ಕರಿತೀವಿ, ಆ ಬಾಟ್ಲ್ ಅನ್ನ ರಿನ್ಸ್ ಮಾಡಬೇಕು, ಅದೇ ನೀರನ್ನು ತುಂಬಬೇಕು ಮತ್ತೆ ಚೆಲ್ಬೇಕು. ಒಂದ್ 5-6 ಸಲ ಮಾಡಿದಾಗ ಅದರಲ್ಲಿರೋ ಎಲ್ಲಾ ಇದನ್ನ ಹೊರಗಡೆ ಹಾಕ್ತೀವಿ. ಆಮೇಲೆ ಆ 1/2 ಲೀಟರ್ ಅನ್ನ ನಾವು ಒಂದು ಬಾಟ್ಲಲ್ಲಿ ಹಾಕ್ಬಿಟ್ಟು, ಆ ಬಾಟ್ಲನ್ನ ನಾವು ಇದೇ ರೀತಿ ಮಣ್ಣು ಪರೀಕ್ಷೆ ಯಾವ ರೀತಿ ನಿರ್ದಿಷ್ಟವಾಗಿ ನಮ್ಮ ಲ್ಯಾಂಡ್ ಮಾರ್ಕ್ ನ ನಾವು ಅಡ್ರೆಸ್ ಬರಿತೀವೋ ಅದೇ ರೀತಿ ನೀವು ಆ ಬಾಟಲ್ ಮೇಲೆ ರೈತರ ಹೆಸರು ಇರ್ಬೋದು, ಸರ್ವೆ ನಂಬರ್ ಇರ್ಬೋದು, ನಿಮ್ಮ ಭೂಮಿಯಲ್ಲಿ ಏನ್ ನಿಮ್ದು ಸ್ವತ್ತು ಏನಿದೆಯೋ ಅದನ್ನ ಎಲ್ಲಾ ನಾವು ನಿರ್ದಿಷ್ಟವಾಗಿ ಅದನ್ನ ತಿಳಿಸ್ಕೊಡ್ಬೇಕಾದ್ರೆ, ಅದನ್ನ ತಿಳಿಸಿದ ನಂತರ ನೀವು ಮಾಮೂಲಿ ಹೆಂಗೆ ಮಣ್ಣು ಪರೀಕ್ಷೆಗೆ ಯಾವ ತರ ನೀವು ಕೃಷಿ ವಿಜ್ಞಾನ ಕೇಂದ್ರಗಳಾಗಿರ್ಬೋದು ಇಲ್ಲ ನಮ್ಮ ಸಾಯಿಲ್ ಟೆಸ್ಟ್ ಲ್ಯಾಬೊರೇಟರಿ ಡಿಪಾರ್ಟ್ಮೆಂಟ್ ಇಂದ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರದ್ದು ಇರುತ್ತೆ, ಅಲ್ಲೂ ಕೊಟ್ಟರು ಸಹ ನಿಮಗೆ ಅದರಲ್ಲಿ ಏನೇನು ಕೊರತೆಗಳಿದೆ, ಯಾವ್ಯಾವ ಖನಿಜಾಂಶಗಳು ಹೆಚ್ಚಾಗಿದೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತಾರೆ. ಇದನ್ನ ಕೊಟ್ಟು ನೀವು ಒಂದು ಅಂದ್ರೆ ನೀವು ಇಮಿಡಿಯೇಟ್ ಆಗಿ ಕೊಡಬೇಕು. ಈಗ ಇವತ್ತು ತೆಗದಿರಾ ಅಂದ್ರೆ ಇವತ್ತು ಸಂಜೆ ಒಳಗೆ ನೀವು ಡಿಪಾರ್ಟ್ಮೆಂಟ್ಗೆ ಸಬ್ಮಿಟ್ ಮಾಡಬೇಕು. ಯಾಕೆಂದ್ರೆ ಆ ನೀರಲ್ಲಿ ಮತ್ತೆ ನೀವು ಕುತ್ಕೊಂಡ್ರೆ ಪಾಚಿ ಗಿಚ್ಚಿ ಎಲ್ಲ ಬೆಳೆದ್ರೆ ನಿಮ್ಗೆ ಆ ನೀರಿನಲ್ಲಿ ತುಂಬಾ ವೇರಿಯೇಷನ್ ಇರ್ತಾವೆ. ಸೊ ಹೀಗಾಗಿ ನೀವು ಒಂದೇ ದಿನದಲ್ಲೇ ಕೊಡಬೇಕಾಗುತ್ತೆ. ಮಣ್ಣಾದ್ರೆ ಯಾವ ಬೇಕಾದ್ರೂ ಕೊಡಬೇಕು, ಮಣ್ಣಲ್ಲಿ ತೆಗೆದು ಒಂದು ವೀಕ್ ಒಳಗೆ 7 ದಿನದೊಳಗೆ ಕೊಡಬೇಕಾಗುತ್ತೆ ಸರ್. ಅದೇ ನೀರಿಂದ ಹಂಗಾಗಲ್ಲ ಸರ್. ಈಗ ಕೊಳವೆ ಬಾವಿಯಿಂದ ನಾವು ನೀರು ಪರೀಕ್ಷೆ ಮಾಡಿಸ್ಬೇಕಂತಂದ್ರೆ ಸ್ಟಾಕ್ ನೀರು ಕೊಡಬಾರ್ದು ಅಂದ್ರೆ ಒಂದ್ 1/2 ಗಂಟೆ ನೀರನ್ನ ಬೇರೆ ಕಡೆ ಆನ್ ಮಾಡಿ ಕೈಬಿಟ್ಟು ಆಮೇಲೆ ಆ ನೀರನ್ನ ಶೇಖರಣೆ ಮಾಡಿ ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಅದನ್ನ ಪರೀಕ್ಷೆಗೆ ಕೊಡಬೇಕಾಗುತ್ತಲ್ವಾ? ಖಂಡಿತ ಸರ್, ಈ ರೀತಿ ಕೊಟ್ಟರಲ್ಲಿ ಮಾತ್ರ ನಿಮಗೆ ನಿರ್ದಿಷ್ಟವಾದ ನಿಮಗೆ ಉತ್ತಮ ಫಲಿತಾಂಶಗಳು ನಿಮಗೆ ಸಿಗುತ್ತದೆ. ಸರ್, ಇತ್ತೀಚೆಗೆ ನಮ್ಮ ಕೃಷಿಕರ ಒಂದು ಮಾತು ಇದೆ, ಈಗ ಭೂಮಿಯಲ್ಲಿ ಆಳ ಹೋದಂಗೆಲ್ಲ ನೀರು, ಆ ನೀರಿನ ಒಂದು ಗುಣಮಟ್ಟ ಹಾಳಾಗುತ್ತೆ, ಅದು ನೀರಲ್ಲ ಕಲ್ಲಿನ ರಸ ಅಂತ ಹೇಳ್ತಾರೆ ಸರ್. ಅಂದ್ರೆ ಅಂತರ್ಜಲ ಭೂಮಿಯ ಮೇಲ್ಮಟ್ಟಕ್ಕೆ ಬಂದಂಗೆಲ್ಲ ನೀರಿನ ಒಂದು ಗುಣಮಟ್ಟ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಸರ್, ಇದ್ರ ಬಗ್ಗೆ ಹೇಳಿ ಸರ್. ಹೌದು ಸರ್, ಯಾಕೆ ಅಂದ್ರೆ ಇಲ್ಲಿ ಈಗ ಇತ್ತೀಚಿನ ದಿನಗಳಲ್ಲಿ ನಾವು ತುಂಬಾ ಇಂಡಸ್ಟ್ರಿಗಳಲ್ಲಿ ಎಲ್ಲ ಆಗಿರ್ಬೋದು, ಮತ್ತೆ ನಾವು ಹಾಕುವ ರಾಸಾಯನಿಕ ಗೊಬ್ಬರಗಳಾಗಿರ್ಬೋದು, ಅದು ನಾವು ಹಾಕಿದ ಮಳೆಯಲ್ಲಿ ನಾವು ಇಂಗುವಿಕೆ ಅಂತ ಅಂತೀವಲ್ಲ, ಈ ಇಂಗುವಿಕೆಯಲ್ಲಿ ಆ ಬಂದಿರೋಂತಹ ಸಾರಾಂಶವೆಲ್ಲ ಆ ಭೂಮಿ ಒಳಗಡೆ ಇಳಿತಾ ಹೋಗುತ್ತೆ ಸರ್. ಸೊ ಇದರಲ್ಲಿ ನಮಗೆ ಈ ರೀತಿ ಎಲ್ಲ ಮಾಡಿದಾಗ್ಲೇ ನಮಗೆ ಅದೆಲ್ಲ ಮಣ್ಣಿನಲ್ಲಿ ಸಾರ ಇದನ್ನ ಜಾಸ್ತಿ ಆಗ್ತಾ ಬರ್ತಾವೆ. ಒಟ್ಟಾರೆ ಇವತ್ತಿನ ದಿನಗಳಲ್ಲಿ ಮಣ್ಣು ಮತ್ತು ನೀರನ್ನ ಪರೀಕ್ಷೆ ಮಾಡಿಸಿ ನಂತರದಲ್ಲಿ ನಾವು ಈ ಒಂದು ಕೃಷಿ ಬದುಕನ್ನ ಮುಂದುವರಿಸಬೇಕು ಅಂತ ಹೇಳ್ತೀರಾ? ಖಂಡಿತ ಸರ್, ಇಲ್ಲದಿದ್ದರಲ್ಲಿ ನಾವು ಇತ್ತೀಚಿನ ದಿನಗಳು ನೋಡಿಲ್ಲ, ನಾವು ಮನುಷ್ಯರಾಗಿ ಮುಂಚೆ ಎಲ್ಲ ನಾವು 60-70 ವರ್ಷ ಬದುಕ್ತಾ ಇದ್ವಿ, ಬಟ್ ಇವತ್ತಿನ ದಿನಗಳಲ್ಲಿ ನಿಮಗೆ ಗೊತ್ತಿದೆ ಇನ್ನು 35-40 ವರ್ಷ ಆಗ್ತಿದ್ದಂಕಲ್ಲ ಶುಗರ್ BP ಈ ತರ ಎಲ್ಲ ಬರ್ತಿದೆ. ಮುಂದಿನ ದಿನಗಳಲ್ಲಿ ಮಣ್ಣು ಸಹ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಹಿಂದೆ ನಾವು ಯಾವುದೇ ರೀತಿಯ ಗೊಬ್ಬರ ಕೊಡದಲ್ಲೇ ಬೆಳೆಗಳನ್ನ ಬೆಳೀತಾ ಇದ್ವಿ, ಇವತ್ತಿನ ದಿನಗಳಲ್ಲಿ ನೀವು ಗೊಬ್ಬರ ಅಂತ ನೀಡದಂಗಿದ್ರೆ ಆ ಬೆಳೆಯನ್ನು ನಾವು ಬೆಳೆದೇ ಇರಕ್ ಸಾಧ್ಯನೇ ಇಲ್ಲ. ಕಾರಣ ಅಂದ್ರೆ ರಾಸಾಯನಿಕ ಗೊಬ್ಬರಗಳ ಬಳಕೆ ಅಂತ ಹೇಳ್ಬೋದು. ರಾಸಾಯನಿಕ ಗೊಬ್ಬರ, ಹೌದು ಸರ್, ಅಲ್ಲ ಇಲ್ಲಿವರೆಗೆ ಬಂದ್ಬಿಟ್ಟು ರೀಚ್ ಆಗಿದ್ವಿ. ಮತ್ತೆ ನಾವು ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ವು, ಅದೇ ಸಾವಯವಗಳ ಕೊಟ್ಟಿಗೆ ಗೊಬ್ಬರ ಹೊಡಿತಿದ್ವ, ಮತ್ತೆ ಅಲ್ಲಿಗೆ ಹೋಗ್ಬೇಕು. ಇಲ್ದಿದ್ರೆ ನಾವು ದಿನದಿಂದ ದಿನಕ್ಕೆ ಮಣ್ಣಿನಲ್ಲಿ ಬರಡು ಭೂಮಿಯಾಗಿ ನೋಡ್ಬೇಕಾಗುತ್ತದೆ. ಸರ್, ಈಗ ಇಂದಿನ ಒಂದು ಸಾವಯವ ಕೃಷಿಯ ಒಂದು ಕಾಲ ಬಂದೇ ಬರುತ್ತೆ ಸರ್, ಅದೇನು ದೂರ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದಲ್ವಾ? ಆಲ್ರೆಡಿ ಬರ್ತಾ ಇದೆ ಸರ್, ಬಂದಿದೆ. ಇವತ್ತೇ ನೋಡಿರ್ಬೋದು ನೀವು, ಯಾವುದೇ ಒಂದು ತಾಳ್ರಿ, ಯಾವ್ದೇ ಆರ್ಗ್ಯಾನಿಕ್ ಬೆಲ್ಲ ಅಂತ ಕರಿತೀವಿ, ಸಾವಯವ ಬೆಲ್ಲ ಅಂತ ಕರಿತೀವಿ. ಅದೇ ಮುಂಚೆ ಕರಿ ಬೆಲ್ಲ ಅಂದ್ರೆ, ಈಗ ಮನೆಗಳಲ್ಲೆಲ್ಲ ನೋಡ್ತಿದ್ರೆ ನೆಂಟರು ಬಂದ್ರೆ ಕರಿ ಬೆಲ್ಲ ಮಾಡಿದ್ರೆ ನೋಡಪ್ಪ ಇವರು ಬಡವರು ಈ ತರ ಎಲ್ಲ ತಿಳ್ಕೊಂತಾರೆ. ಇವತ್ತಿನ ದಿನಗಳಲ್ಲಿ ಈಗ ಮತ್ತೆ ಅದೇ ರಿಪೀಟ್ ಆಗಿದೆ, ಇಷ್ಟೇ ರಿಪೀಟ್ ಅಂತಾರಲ್ಲ, ಈ ತರ ಬಂದಿದೆ ನೋಡ್ರಿ. ಈಗ ಮೊದಲೆಲ್ಲ ಸಿರಿಧಾನ್ಯಗಳನ್ನ ಬಡವರು ಮಾತ್ರ ತಿಂತಾ ಇದ್ರು, ಇವತ್ತು ಬಡವರಲ್ಲ ಶ್ರೀಮಂತರಿಗೆ ಅದು ಮುಖ್ಯ ಆಹಾರ ಆಗಿದೆ. ಅಂದ್ರೆ ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂತಂದ್ರೆ, ನಮ್ಮ ಒಂದು ಭೂಮಿಯ ಗುಣಮಟ್ಟ ಹಾಳಾಗಿರೋದೇ ಇದಕ್ಕೆಲ್ಲ ಕಾರಣ ಅಂತ ಹೇಳ್ಬಹುದು. ಖಂಡಿತ ಸರ್. ಸರ್, ಈ ಒಂದು ಮಣ್ಣು ಮತ್ತು ನೀರಾವರಿ ನೀರಿನ ಪರೀಕ್ಷೆ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದ್ರೂ ನಮ್ಮ ಕೃಷಿಕರಿಗೆ ಬೇಕು ಅಂದ್ರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು? ಸರ್, ನಮ್ದು ಇಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಅಂತ ಇದೆ. ಅಂದ್ರೆ ನಮ್ದು ಇದು ಬಂದ್ಬಿಟ್ಟು ವಲಯ ಕೃಷಿ ಸಂಶೋಧನಾ ಕೇಂದ್ರ, ಬಬ್ಬೂರ್ ಫಾರಂ, ಹಿರಿಯೂರು ಅಂತ ಇದೆ ಸರ್. ಇಲ್ಲಿಗೆ ಬಂದ್ರೆ ನೀವು ಸದಾ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ, ಭಾನುವಾರ ಒಂದಿನ ರಜಾ ಇರುತ್ತೆ. ಉಳಿದ ದಿನಗಳಲ್ಲಿ ನೀವು ಯಾವತ್ತು ಬಂದರೂ ನಿಮಗೆ ಸಂಪರ್ಕದಲ್ಲಿ ಬಂದ್ರೆ ನಿಮಗೆ ಖಂಡಿತವಾಗಿ ಮಣ್ಣು ಆಗಿರ್ಬೋದು, ನೀರು ಪರೀಕ್ಷೆ ಆಗಿರ್ಬೋದು, ಅದಲ್ಲದೆ ಗಿಡಗಳಿಗೆ ಏನೇನು ಬೆಳವಣಿಗೆಗೆ ಏನೇನು ಬೇಕೋ ಎಲ್ಲಾ ರೀತಿಯಲ್ಲೂ ಸಹ ಇಲ್ಲಿ ನಿಮಗೆ ಮಾಹಿತಿ ಸಿಗುತ್ತದೆ. ಇಲ್ಲಾಂದ್ರೆ ನಮ್ಮ ಮೊಬೈಲ್ ಸಂಪರ್ಕ ತಗೊಳ್ಳಿ, ನಾವು ಮಣ್ಣು ವಿಜ್ಞಾನಿ, 99 27 32. ಒಳ್ಳೇದು ಸರ್, ಇಲ್ಲೇ ತನಕ ಮಣ್ಣು ಮತ್ತು ನೀರಾವರಿ ನೀರಿನ ಪರೀಕ್ಷೆಯ ಮಹತ್ವದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತರಿಗೆ ಒದಗಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೂ ಮಣ್ಣು ಮತ್ತು ನೀರಾವರಿ ನೀರಿನ ಪರೀಕ್ಷೆ ಮಹತ್ವ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಸಹ ಸಂಶೋಧಕರಾದ ಡಾಕ್ಟರ್ ಬಿಎಂ ಮಧು ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ಸೆನ್ಸೇಷನಲ್ ಸ್ಟಾರ್ ಕೋಮಲ್ ಅಭಿನಯದ ನಂದಕಿಶೋರ್ ನಿರ್ಮಾಣದ ಅದ್ಭುತ ಹಾಸ್ಯಭರಿತ ಚಿತ್ರ ಉಂಡೆನಾಮ ಇದು ಏಪ್ರಿಲ್ 14 ರಾಜ್ಯಾದ್ಯಂತ ಬಿಡುಗಡೆ. ಉಂಡೆನಾಮ ಇದು ಡಾಕ್ಟರ್ ಟಿಆರ್ ಚಂದ್ರಶೇಖರ್ ಅವರ ಪ್ರಸ್ತುತಿ. ಇನ್ನು ಮುಂದೆ ಕೇಳಿ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ವಡೇರಹಳ್ಳಿಯ ರೈತ ಮಹಿಳೆ ಶ್ರೀಮತಿ ಎಂಎಸ್ ಪಾರ್ವತಮ್ಮ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚಳ್ಳಕೆರೆ ತಾಲೂಕ್ ವಡೇರಹಳ್ಳಿಯ ರೈತ ಮಹಿಳೆ ಶ್ರೀಮತಿ ಎಂಎಸ್ ಪಾರ್ವತಮ್ಮ ಅವರು ನಮ್ಮ ಜೊತೆಗೆ ಇದ್ದಾರೆ. ಅವರು ತಮ್ಮ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದಿದ್ದಾರೆ. ಪಾರ್ವತಮ್ಮರೇ, ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ. ನಮಸ್ಕಾರ ಸರ್. ಪಾರ್ವತಮ್ಮರೇ, ಈ ಕೃಷಿ ಬದುಕಾಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರೆ? ಒಂದು 20 ವರ್ಷದಿಂದ. ಮೊದಲು ತವ್ರ ಮನೆಯಲ್ಲಿ ಕೃಷಿ ಬದುಕು ಮಾಡ್ತಾ ಇದ್ರೆ? ಮಾಡ್ತಾ ಇದ್ದೀವಿ. ಏನೇನು ಕೆಲಸ ಕಲಿಸಿಕೊಡ್ರಿ ನಿಮ್ ತಂದೆ ತಾಯಿಗಳು? ನಮ್ ತಂದೆ ತಾಯಿಗಳು ಅಂದ್ರೆ ನಾವು ಓದಕ್ ಹೋಗ್ತೀವಿ ಸರ್, ನಮ್ಗೆ ಏನು ಅಷ್ಟು ಕೆಲಸ ಮಾಡ್ತಿರ್ಲಿಲ್ಲ. ನಾವು PUC ಆದ್ಮೇಲೆ ಮದುವೆ ಮಾಡಿದ್ರ, ಮುಂಚೆ ಏನ್ ರಜೆ ಇದ್ದಾಗ ಮಾತ್ರ ತೋಟಕ್ಕೆ ಬರ್ತಾ ಇದ್ವಿ. ಅಂದ್ರೆ PUC ವರೆಗೆ ವಿದ್ಯಾಭ್ಯಾಸ ಮಾಡಿದ್ರ? ವಿದ್ಯಾಭ್ಯಾಸ ಮಾಡ್ತಿದ್ವಿ. ಓದ್ಕೊಂತಲ್ಲೇ ಜಮೀನಲ್ಲೇ ನಿಮ್ ತಂದೆಯ ಜೊತೆಗೆ ಏನಾದ್ರೂ ಕೃಷಿ ಕಾರ್ಯದಲ್ಲಿ ಸಹಾಯ ಮಾಡ್ತಿದ್ವಿ? ಮಾಡ್ತಿದ್ವಿ ಸರ್. ರಜೆ ಇದ್ದಾಗ ಏನು ಜಾಸ್ತಿ ಕೆಲಸ ಇದ್ದಾಗ ರಜೆ ಹಾಕ್ಬಿಟ್ಟು ಕೆಲಸ ಮಾಡ್ತಿದ್ವಿ ತೋಟಕ್ಕೆ ಬಂದು. ಏನ್ ಕೆಲಸ ಮಾಡ್ತಿದ್ರಿ ಜಮೀನಲ್ಲಿ? ಜಾಸ್ತಿ ಕಳೆ ತೆಗಿಯೋದಷ್ಟೇನೆ, ಊಟ ತಗೊಂಡ್ ಬಂದು ಊಟ ಇಡೋದು, ಅಡಿಗೆ ಮಾಡೋದು, ಕಟ ಮಾಡೋದು. ಕೆಲಸಕ್ಕೆ ಕೂಲಿ ಬರ್ತಿದ್ರ, ಅವ್ರಿಗೆ ಒಂದ್ ಸ್ವಲ್ಪ ಅಡಿಗೆ ಮಾಡೋದು, ಊಟಕ್ಕೆ ಇಡೋದು ಅವ್ರಿಗೆ. ಅಂದ್ರೆ ಮನೆ ಕೆಲಸ ಜಾಸ್ತಿ, ಕೆಲಸದಾರ್ ನಿಟ್ಕಂತಿದ್ವಲ್ಲ, ಹಂಗೆ ಆಗ್ಬಿಟ್ಟು ನಾವು ಜಾಸ್ತಿ ಕೆಲಸ ಮಾಡ್ತಿರ್ಲಿಲ್ಲ. ಅವ್ರಿಗೆ ಊಟಕ್ಕೆ ಇಡೋದು, ನೀರ್ ಹಾಕೋದು, ಅವ್ರಿಗೆ ತಂದು ಆ ಕೆಲಸ ಮಾಡ್ತಿದ್ವಿ. ಅಂದ್ರೆ ತವ್ರ ಮನೇಲಿ ಏನ್ ಜಾಸ್ತಿ ಕೃಷಿ ಕೆಲಸ ಮಾಡ್ತಿರ್ಲಿಲ್ಲ, ರಜೆ ಇದ್ದಾಗ ಮಾತ್ರ ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ವಿ. ಮತ್ತೆ ನಿಮ್ ತಂದೆ ರೈತರಿಗೆ ಕೊಟ್ಟು ಮದುವೆ ಮಾಡಿದ್ರ? ಹೌದು ಸರ್, ರೈತರಿಗೆ ಕೊಟ್ಟರು. ಮತ್ತೆ ಈಗ ಗಂಡನ ಮೇಲೆ ಜಮೀನು ಎಷ್ಟು ಎಕರೆ ಇದೆಯಮ್ಮ? 3 ಎಕರೆ ಇದೆ ಸರ್. 3 ಎಕರೆ ಇದೆ. ನೀರಾವರಿನ ಪದ್ಲ ಜಮೀನ? ನೀರಾವರಿ. ಏನೇನ್ ಬೆಳೆಗಳು ಬೆಳಿತೀರ? ನೀರಾವರಿಯಲ್ಲಿ ನಾವು ರೇಷ್ಮೆ ಹಾಕಿದೀವಿ, ಕಡಲೆ ಬೀಜ ಬಿತ್ತಿದ್ವಿ ಮೊದ್ಲಿಗೆ, ಇವಾಗ ಈರುಳ್ಳಿ ಎಲ್ಲ ಪ್ರತಿಯೊಂದು ಬೆಳ್ಕಂತಿದ್ವಿ. ನಮ್ಮ ಮನೆಗೆ ಏನ್ ಬೇಕಾ ಅದೆಲ್ಲ ಬೆಳ್ಕಂತೀವಿ. ತೊಗರಿ, ಧನಿಯಾ, ಮೆಣಸಿನ್ಕಾಯಿ ಎಲ್ಲ ಬೆಳಿತೀವಿ ಸರ್. ನಮ್ಮ ಮನೆಗೆ ಏನ್ ಬೇಕಾ ಎಲ್ಲ ಬೆಳ್ಕಂತೀವಿ. ನಮ್ಮ ಮಿಕ್ಕಿದ್ದು ಮಾರ್ತೀವಿ, ಸಾಕಾಗಿ ಅಷ್ಟು ಇಟ್ಕೋಬಿಟ್ಟು ಮಿಕ್ಕಿದ್ ಮಾರ್ತೀವಿ. ತವ್ರ ಮನೇಲಿ ವಿದ್ಯಾಭ್ಯಾಸ ಮಾಡ್ಕೊಂಡು ರಾಜ್ಯದಾಗ ಮಾತ್ರ ಜಮೀನ್ಗೆ ಹೋಗ್ತಾ ಇದ್ರಿ, ಇಲ್ಲಿ ಮದುವೆ ಮಾಡ್ಕೊಟ್ಮೇಲೆ ಜಮೀನಲ್ಲೇ ಪೂರ್ತಿ ಕೆಲಸ ಮಾಡ್ಬೇಕಾಗುತ್ತೆ, ಅವಾಗ ಏನ್ ಕಷ್ಟ ಅನಿಸ್ಲಿಲ್ಲ? ಕಷ್ಟ ಅನ್ಸುತ್ತ, ಮತ್ತೆ ಇನ್ನೇನ್, ಮತ್ತೆ ರೈತರಿಗೆ ಕೊಟ್ಟದ್ರಂದ್ಮೇಲೆ ಮಾಡ್ಲೇಬೇಕು ಸರ್. ಈಗ ಹೆಚ್ಚು ಆದಾಯ ತಂದು ಕೊಡಂತ ಬೆಳೆ ಅಂದ್ರೆ ಯಾವ್ದು ಬೆಳಿತಾ ಇರ? ಈರುಳ್ಳಿ ಬೆಳಿತೀವಿ. ಅದೇ ಜಾಸ್ತಿ, ಅವಾಗ ನಾವು 1 ವರ್ಷದಿಂದ ರೇಷ್ಮೆ ಹಾಕಿದೀವಿ, ಮೊದ್ಲಿಗೆ ಈರುಳ್ಳಿನೇ ಜಾಸ್ತಿ ನಮಗೆ, ಅದೇ ಜಾಸ್ತಿ. 3 ಎಕರೆ ಫುಲ್ ಈರುಳ್ಳಿ ಹಾಕ್ತಿದ್ವಿ, ಅದ್ರಲ್ಲೇ ಜಾಸ್ತಿ ನಮಗೆ ಹಣ ಪಡಿತಿದ್ವಿ, ಲಾಭ ಬರ್ತಿತ್ತು. ಈರುಳ್ಳಿ ಯಾರು ಎಷ್ಟು ವರ್ಷದಿಂದ ಬೆಳಿತಾ ಇದ್ರ? 15 ವರ್ಷದಿಂದ ಈರುಳ್ಳಿ ಬೆಳಿತಾ ಇದ್ರು. ಇವಾಗ್ಲೂ ಈರುಳ್ಳಿ ಬೆಳಿತಾರ? ಯಾರು ಎಲ್ಲ ರೇಷ್ಮೆ ಮಾಡಿದ್ರ? 2 ಎಕರೆಗೆ ರೇಷ್ಮೆ, ಮಿಕ್ಕಿದ್ದು 1 ಎಕರೆ ಈರುಳ್ಳಿ ಹಾಕ್ತಿವಿ. ಈರುಳ್ಳಿ ಗದ್ದೆ ಭತ್ತ ಹಾಕ್ತಿವಿ, ಅದ್ರಲ್ಲಿ ಈರುಳ್ಳಿ ಬೆಳ್ಕೊಂಡ್ಮೇಲೆ ಭತ್ತ, ಆಮೇಲೆ ಮಿಕ್ಕಿ ಒಂದ್ ಸ್ವಲ್ಪ ರಾಗಿ. ಈರುಳ್ಳಿ, ಭತ್ತ, ರಾಗಿ ಅಂತ ಬೆಳಿತಿದ್ರಿ. ಈ ರೇಷ್ಮೆ ನಾಟಿ ಮಾಡಿದ್ವಿ ಅಂತಂದ್ರೆ ರೇಷ್ಮೆ ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು? ಕೂಲಿ ಜಾಸ್ತಿ ಆಗುತ್ತ, ಈರುಳ್ಳಿಗೆ ಜಾಸ್ತಿ ಕೂಲಿ ಇರ್ಬೇಕು. ಇವಾಗ ಕೆಲಸದಾರ್ ಜಾಸ್ತಿ ಬರಲ್ಲ. ರೇಷ್ಮೆ ಹಾಕಿದ್ರೆ ನಾವಿಬ್ರು ನೋಡ್ಕೋಬಹುದು, ಗಂಡ ಹೆಂಡತಿ ನೋಡ್ಕೋಬಹುದು ಅಂತಂದ ಹೇಳಿ ರೇಷ್ಮೆ ಹಾಕಿದ್ವಿ. ಅಂದ್ರೆ ರೇಷ್ಮೆ ಬೆಳೆದ್ರೆ ಜಾಸ್ತಿ ಕೂಲರ್ ಬೇಕಾಗಲ್ಲ ಅಂತೀರಾ? ಇಲ್ಲ ಸರ್, ಅದಕ್ಕೇನ್ ಬೇಕಾಗಲ್ಲ.

ಬೇಸಿಗೆಗೆ ಅಷ್ಟೊಂದು ಬೇಕಾಗಲ್ಲ, ರೋಗ ಬಂದ್ರೆ ಒಂದ್ ಸ್ವಲ್ಪ ಮೆಡಿಸಿನ್ ಹಾಕ್ತಿರ್ಬೇಕು. ಈಗ ಮೊದ್ಲೆಲ್ಲ ನೀವು ಪ್ರಾರಂಭದಲ್ಲಿ ಸಾಕಾಣಿಕೆ ಮಾಡ್ಬೇಕಾದ್ರೆ ತಟ್ಟೆ ಪದ್ಧತಿಯಲ್ಲಿ ಸಾಕಾಣಿಕೆ ಮಾಡ್ತಿದ್ವಿ ಅಂತ ಹೇಳಿದ್ರಿ, ಅವಾಗೆಲ್ಲ ಎಲೆ ತೆಗೆದು ಪ್ರತಿ ದಿವಸ ಬೆಡ್ ಚೇಂಜ್ ಮಾಡೋದು ಇದೆಲ್ಲ ಬಹಳ ಕೆಲಸ ಇರ್ತಿತ್ತು. ಈಗ ಒಂದು ಅಟ್ಟಸ್ ಸಿಸ್ಟಮ್ ಬಂದಿರೋದ್ರಿಂದ ನಿಮ್ಗೆ ಕೆಲಸ ಕಡಿಮೆ ಆಯ್ತು ಅನ್ಸುತ್ತೆ. ಯಾವ ರೀತಿ ಕಡಿಮೆ ಆಗುತ್ತೆ ಅನ್ಸುತ್ತೆ ಕೆಲಸ? ಅವಾಗ ಡೈಲಿ ಬೆಡ್ ತೆಗಿಬೇಕಾಯ್ತ, ಜನಗಳು ಬಹಳ ಬೇಕಾಯ್ತು. ಅವಾಗ ಒಂದು ಮೂರ್ನಾಲ್ಕು ಸರಿ ಮೇವ್ ಹಾಕ್ಬೇಕಾಯ್ತು, ಇವಾಗ ಎರಡ್ ಸರಿ ಅಲ್ಲ, ಅವಾಗ ಕಟ್ ಮಾಡಿ ಹಾಕ್ಬೇಕಾಯ್ತು. ಇವಾಗ ತಂದು ಅದು ತಂದು ಕಟ್ ಮಾಡ್ಕೊ ಬಂದು ಹಂಗೆ ಎಲೆ ಇದ್ದು ಒದ್ಸೋದಂಗೆ ಕೊಂಬೆ ರಂಬೆ ರಂಬೆ ಹಾಕ್ಬಿಡೋದು. ಮೊದ್ಲೆಲ್ಲ ಎಲೆಯನ್ನ ಬಿಡಿಸಿ ಹಾಕ್ಬೇಕಿತ್ತ? ಬಿಡಿಸಿ ಹಾಕ್ಬೇಕಿಲ್ಲ ಎಲ್ಲ ಸಹ, ಹಂಗೆ ಕಟ್ ಮಾಡಿ ಹಾಕ್ಬೇಕು, ಕಟ್ಟ ಅಂತ ಬರೋದು ಅದ್ರಲ್ಲಿ ಕಟ್ ಮಾಡಿ ಹಾಕ್ಬೇಕಾಯ್ತು. ಇವಾಗೇನು ಕಟ್ ಮಾಡಕ್ ಅವಶ್ಯಕತೆ ಇಲ್ಲ? ಇಲ್ಲ ಸರ್, ಮೊದ್ಲಿಗೆ ಇಬ್ರು ಇರ್ಲೇಬೇಕಾಯ್ತು ಜಾಸ್ತಿ ಕಟ್ ಮಾಡಿ ಹಾಕ್ಬೇಕಂದ್ರೆ. ಇವಾಗೇನು ಒಬ್ರೆ ಆದ್ರೂ ಹಾಕೊಂಡು ಬರ್ಬೋದು. ಈಗ ನೀವು ನಿಮ್ಮ ಯಜಮಾನ್ ಇಬ್ಬರನ್ನ ನೋಡ್ಕೊಂತೀರಾ? ನೋಡ್ಕೊಂತೀವಿ ಸರ್, ನಾವೇ ನೋಡ್ಕೊಂತೀವಿ. ಈಗ ನಾಲ್ಕನೇ ಜರ್ಕ್ ಹೋದಾಗ ಜಾಸ್ತಿ ಜನ ಬೇಕಾಗುತ್ತೆ ಅಂತ, ಅವಾಗ ಏನಾದ್ರೂ ಕೂಲರ್ ಕರ್ಕೊಂತೀರಾ? ಈ ಸರಿ ಕರ್ಕೊಂಡಿದ್ದೀವಿ ಸರ್, ಮೊದ್ಲು ಏನ್ ಕರ್ಕೊಂಡಿರ್ಲಿಲ್ಲ ಮೂರ್ ಬೆಳೆ ಆದಾಗ, ಈ ಸರಿ ಒಂದ್ ಸ್ವಲ್ಪ ನಮ್ಗೆ ಹುಷಾರಿರ್ಲಿಲ್ಲ ಅದಕ್ಕೆ ಕರ್ಕೊಂಡಿದ್ದಂಗೆ ಆಗ್ಬಿಟ್ಟು. ನಾಲ್ಕನೇ ಜರ್ಗ್ ಹೋದಾಗ ಜಾಸ್ತಿ ಕೆಲಸ ಇರುತ್ತೆ, ಏನೇನ್ ಕೆಲಸ ಇರುತ್ತೆ? ಅವಾಗ ಅದೇ ಸರ್, ಜಾಸ್ತಿ ಸೊಪ್ಪು ಕೊಯ್ಬೇಕು, ಜಾಸ್ತಿ ಅಟ್ಟ ಮಾಡಿರ್ತ ಹುಳಾಗಿರ್ತತ, ಹಂಗಾಗ್ಬಿಟ್ಟು ಜಾಸ್ತಿ ಲೇಟ್ ಆಗುತ್ತೆ ಅಂತ ಹೇಳಿ ಇಬ್ರಿಗೆ ಕೂಲರ್ ಕರ್ಕೊಂತೀವಿ. ಈಗ 150 ಮಟ್ಟಿಗೆ ಎಷ್ಟು ಕೆಜಿ ವರೆಗೆ ಇಳುವರಿ ಬರುತ್ತೆ ನಿಮ್ಗೆ? 150 ಮಟ್ಟಿಗೆ 150 ಕೆಜಿನೇ ಬೆಳಿಬಹುದು. ಈ ಸರಿ ಎಷ್ಟು ಬಂತು ಇಳುವರಿ? ಇಳುವರಿ ಈ ಸರಿ ಕ್ವಿಂಟಲ್ 20 ಕೆಜಿ ಆಗಿತ್ತು ಸರ್. ಹುಳ ಅಷ್ಟೊಂದು ಬೇಸಿಗೆ ಅಲ್ಲ, ಅಷ್ಟೊಂದು ಒದಗಿರ್ಲಿಲ್ಲ, ಕಡಿಮೆ ಇದಿರುತ್ತ ಹುಳ ಕಡಿಮೆ ಯಾವಾಗ ಇದಾಗಿರುತ್ತ ಒಂದ್ ಸ್ವಲ್ಪ ಇಳುವರಿ ಕಡಿಮೆ ಬರುತ್ತೆ. ಆದ್ರೂ 1 ಕ್ವಿಂಟಲ್ 20 ಕೆಜಿ ಏನ್ ಕಡಿಮೆ ಇಳುವರಿ ಅಲ್ಲ, ಪರವಾಗಿಲ್ಲ, ಒಳ್ಳೆ ಇಳುವರಿನೇ ಬಂದೈತೆ ಅನ್ಸುತ್ತೆ. ಹೌದ್ ಸರ್, ಬಂದೈತೆ ಪರವಾಗಿಲ್ಲ. ಏನ್ ರೇಟ್ ಸಿಕ್ತಮ್ಮ? 307 ರೂಪಾಯಿ ಆಗಿತ್ತು ಸರ್. 307 ರೂಪಾಯಿ ಅಂದ್ರೆ ರೇಟನ್ನು ಪರವಾಗಿಲ್ಲ, ಒಳ್ಳೆ ರೇಟ್ ಸಿಕ್ಕೈತೆ. ಚೆನ್ನಾಗಿ ಸಿಕ್ಕಿತ್ತು ಸರ್ ರೇಟನ್ನು. ಇಷ್ಟು ರೇಟ್ ಸಿಕ್ಕರೆ ಸಾಕಾಗುತ್ತಾ? ಕೆಲಸದಾರ್ ಇಟ್ಕೊಂಡಿಲ್ಲ ಅಂದ್ರೆ ಇಷ್ಟು ಸಿಕ್ಕರೆ ಸಾಕು ಸರ್. ಕೆಲಸದಾರ್ ಇಟ್ಕೊಂಡ್ರೆ ಸ್ವಲ್ಪ ಖರ್ಚು ಜಾಸ್ತಿ ಬರುತ್ತೆ ಅಂತ. ಈ ಸರಿ ಎಷ್ಟು ಖರ್ಚು ಮಾಡಿದ್ರಿ? ನಿಮ್ಗೆ ಎಷ್ಟು ಉಳಿತಾಯ ಆಯ್ತು ರೇಷ್ಮೆ ಮಾರಾಟದಿಂದ? ಸರಿ, ಒಂದು 8,000 ರೂಪಾಯಿ ಖರ್ಚಾಯ್ತು ಸರ್. ಒಂದು 36,000 ರೂಪಾಯಿ ಬಂದಿತ್ತು, ಒಂದು 25-28,000 ರೂಪಾಯಿ ಉಳಿತಾಯ. ರೇಷ್ಮೆ ಜೊತೆ ಏನಾದ್ರು ತರಕಾರಿಗಳನ್ನ ಬೆಳಿತೀರಾ? ಹೌದು ಸರ್, ಮನೆಗೆ ಸರಿಗೆ ತರಕಾರಿ ಬೆಳಿತೀವಿ. ಮನೆಗೆ ನಮಗೆ ಮನೆಗೆ ಸಾಕಾಗುವಷ್ಟು ಬೆಳಿತೀವಿ ಸರ್. ನೀವೇನು ಹೊರಗಡೆಯಿಂದ ಕೊಂಡ್ಕೊಂಡ್ ಬರಲ್ಲ? ಕೊಂಡ್ಕೊಳಲ್ಲ ಸರ್, ನಮ್ಮ ಮನೆಗೆ ನಾವೇ ಬೆಳ್ಕೊಂತೀವಿ. ಏನೇ ತರಕಾರಿ ಬೆಳ್ಕೊಂತೀರಾ? ಹಸಿಮೆಣಸಿನಕಾಯಿ, ಬದನೆಕಾಯಿ, ಸೊಪ್ಪು ಜಾಸ್ತಿ ನಾವು ಬೆಳಿತೀವಿ ಸರ್, ಹಾಗಲಕಾಯಿ, ಹೀರೆಕಾಯಿ. ತರಕಾರಿ ಬೆಳೆದ್ರೆ ಒಳ್ಳೆ ಆದಾಯ ಐತಲ್ಲ, ಯಾಕೊಂದ್ ಸ್ವಲ್ಪ ಜಾಸ್ತಿ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಮಾರಾಟ ಮಾಡಬಾರ್ದು? ಮಾರಕ್ಕೆ ನಾವು ಮಾರಕ್ ಆಗಲ್ಲ, ನಮಗೆ ಮಾರೋ ಅಭ್ಯಾಸ ಇಲ್ಲ. ಮೊದ್ಲಿಗೆ ಹಾಕ್ತಿದ್ವಿ, ನಮ್ಮ ಅತ್ತೆಯವ್ರು ಮಾರ್ಕೆ ಬರೋರು, ಹಿಂಗಾಗಿ ಅವ್ರಿಗೆ ವಯಸ್ಸಾಗಿದೆ, ಅವ್ರಿಗೆ ಒತ್ಕೊಂಡು ತಿರ್ಗಕ್ ಆಗಲ್ಲ ಮಾರ್ಕೆ ಬರಕ್ಕೆ, ಹಂಗಾಗ್ಬಿಟ್ಟು ನಮಗೆ ಮಾರೋ ಅಭ್ಯಾಸ ಇಲ್ಲ. ಹಂಗಾಗ್ಬಿಟ್ಟು ಮನೆಗೆ ಸರಿಗೆ ಎಷ್ಟು ಬೇಕೋ ಅಷ್ಟು ಬೆಳ್ಕೊಂತೀರ? ಅಷ್ಟೇ ಬೆಳ್ಕೊಂತೀವಿ. ಈ ಹೂವ ಬೆಳೆದ್ರಿಂದ ಸಾಕಷ್ಟು ಆದಾಯ ಬರುತ್ತೆ ಅಂತಾರಲ್ಲ, ಯಾಕೆ ಹೂವ ಬೆಳಿಬಾರ್ದು? ಹೂವನ್ನ ಹಾಕಿದ್ವಿ ಸರ್, ಒಬ್ಬೊಬ್ರು ಅಂದ್ರೆ ಆಗೋದಿಲ್ಲ ಸರ್, ಅದಕ್ಕೆ ಕಟ್ಟರ್ ಇರ್ಬೇಕು, ಕೊಯ್ಯರ್ ಇರ್ಬೇಕು, ಒಂದ್ 3-4 ಜನ ಇರ್ಬೇಕು ಮನೆಯಾಗೆ. ಕೊಯ್ ಕೊಟ್ಟಂಗಲ್ಲ, ಕಟ್ಟರ್ ಇರ್ಬೇಕು ಸರ್. ನಾವು ಸ್ಕೂಲ್ ಹುಡುಗರನ್ನ ಹೊರಡ್ಸಕ್ಕೇನೆ ಟೈಮ್ ಆಗುತ್ತೆ, ಅವಾಗ 8-9 ಗಂಟೆ ಆಗುತ್ತೆ ಸ್ಕೂಲ್ಗೆ ಹೊರಡ್ಸಿ ನಾವು ಬರೋ ಅಷ್ಟೊತ್ತಿಗೆ, ಹಂಗೆ ಲೇಟ್ ಆಗ್ಬಿಡುತ್ತೆ ಸರ್. ಬೆಳಿಗ್ಗೆನೆ ಹೂವ ಕೊಯ್ಬೇಕು. ಈಗ ಮನೆಯಲ್ಲೇನು ಕೆಲಸ ಮಾಡ್ಕೊಂಡು ಜಮೀನಲ್ಲೇನು ಕೆಲಸ ಮಾಡೋದು ಕಷ್ಟ ಅನ್ಸಲ್ವಾ? ಏನಿಲ್ಲ ಸರ್, ನಾವು ತೋಟದಲ್ಲೇ ಇದೀವಿ, ಬೆಳಿಗ್ಗೆ ಸಾಯಂಕಾಲ ಮಾಡ್ತೀವಿ ಸರ್. ಹಗಲಲ್ಲಿ ಏನು ಬಿಸಿಲಲ್ಲಿ ಏನು ಮಾಡಲ್ಲ, ಬೆಳಿಗ್ಗೆ ಸಾಯಂಕಾಲ ಮಾಡಿ. ಏನು ಒಂದ್ ಸ್ವಲ್ಪ ಜಾಸ್ತಿ ಕೆಲಸ ಇದ್ರೆ ಕೆಲಸದಾರನ್ನ ಇಟ್ಕೊಂತೀವಿ. ಈಗ ನೀವು ತೋಟದಲ್ಲೇ ವಾಸ ಮಾಡೋದ್ರಿಂದ ಏನ್ ಅನುಕೂಲ ಅಂತೀರಾ? ಕೆಲಸ ಚೆನ್ನಾಗಿ ಇರೋದಕ್ಕೆ ಇರೋದಕ್ಕೂ ಚೆನ್ನಾಗಿ ಸರ್, ಒಳ್ಳೆ ವಾತಾವರಣ ಅವೆಲ್ಲ ಸಿಕ್ಕ, ವಾತಾವರಣ ಚೆನ್ನಾಗಿರುತ್ತೆ, ಕೆಲಸನು ಬೇಗ ಸಾಗುತ್ತೆ ಅನ್ಸುತ್ತೆ. ನೀವೇನ್ ಹೆಚ್ಚು ಕೂಲರ್ ಇಟ್ಕೊಳೋದಿಲ್ಲ ಜಮೀನಲ್ಲಿ ಇರೋದ್ರಿಂದ? ನೀವು ಸಣ್ಣ ಪುಟ್ಟ ಕೆಲಸಗಳೆಲ್ಲ ನೀವೇ ಮಾಡ್ಕೊಂತೀರಾ? ಹೌದು ಸರ್, ನಾವೇ ಮಾಡ್ಕೊಂತೀವಿ. ರೇಷ್ಮೆ ಕಳೆ ಅದೆಲ್ಲ ತೆಗೆಯೋದು ನಾವೇ ಮಾಡ್ಕೊಂತೀವಿ. ಈರುಳ್ಳಿ ಕಳೆ ಅದೆಲ್ಲ ಜಾಸ್ತಿ ಇರುತ್ತಲ್ಲ, ಕೆಲಸದಾರನ್ನ ಕರ್ಕೊಂತೀವಿ. ಬರೀ ರೇಷ್ಮೆ, ಈರುಳ್ಳಿ, ಸೊಪ್ಪು, ತರಕಾರಿ ಇಂಥವೇ ಬೆಳೀತಾ ಇದ್ರ? ಯಾಕೆ ಅಡಿಕೆ, ತೆಂಗು, ಮಾವು, ಸಪೋಟ, ದಾಳಿಂಬೆ ಇಂತ ಬೆಳೆಗಳು ಬೆಳಿಬೇಕಂತ ಏನ್ ಆಸಕ್ತಿ ಬರಲಿಲ್ಲ? ಬರುತ್ತೆ, ಅದಕ್ಕೆ ಯಥೇಚ್ಛಾಗಿ ನೀರ್ ಬೇಕು. ಈ ನೀರಿಂದು ಯಾವಾಗ ಏನಂತಂದ್ರೆ ಮಳೆ ಬೇರೆ ಕಡಿಮೆ, ಹಂಗಾಗ್ಬಿಟ್ಟು ಬಾಳೆ ಅಡಿಕೆ ಇಡ್ಬೇಕಂತ ಆಸೆ, ಆದ್ರೆ ನೀರ್ ಕಡಿಮೆ ಅಲ್ಲ ಸರ್, ಅದಕ್ಕೆ ನಾವು ಹಾಕಿಲ್ಲ ಸರ್. ಜಮೀನಲ್ಲಿ ನಿಮ್ಮ ಯಜಮಾನ್ರದ ಜಾಸ್ತಿ ಕೆಲಸ ಇರುತ್ತಾ, ನಿಮ್ದು ಜಾಸ್ತಿ ಕೆಲಸ ಇರುತ್ತಾ? ಇವ್ನು ಮಾಡ್ತೀವಿ ಸರ್, ಅವ್ರು ಮಾಡ್ಬೇಕಾದ್ರೆ ನಾವು ಜೊತೆಗೆ ಹೋಗೋದು, ನಾವು ಮಾಡಿದ್ರೆ ಅವ್ರು ಕಳೆ ಪಳೆ ತೆಗಿಯಕೇನ್ ಬರಲ್ಲ ಸರ್, ಮಿಕ್ಕಿದ ಕೆಲಸ ಅವ್ರು ಮಾಡ್ಬೇಕಾದ್ರೆ ನಾವು ಹೋಗ್ತಿರ್ತೀವಿ. ಬೇಸಾಯ ಎಲ್ಲ ಅವ್ರು ಮಾಡ್ತಾರೆ, ಈ ಕಳೆ, ನೀರಿಂದು ಮತ್ತೆ ಗೊಬ್ಬರ ಕೊಡೋದು ಇಂಥವೆಲ್ಲ ಸಣ್ಣ ಪುಟ್ಟ ಕೆಲಸಗಳೆಲ್ಲ ನೀವೇ ಮಾಡ್ತೀರಾ? ಮಾಡ್ತೀವಿ ಸರ್, ನೀರ್ ಕಟ್ಟೋದು ಅದೆಲ್ಲ ಮಾಡ್ತೀವಿ ಸರ್. ಅವ್ರಿಲ್ಲ ಅಂದ್ರೆ ಅವ್ರಿದ್ರೆ ಕಟ್ತಾರೆ ಸರ್ ನೀರು, ಇಲ್ಲಾಂದ್ರೆ ನಾವೇ ಕಟ್ತೀವಿ. ಗೊಬ್ಬರ ಚೆಲ್ಲಿದ್ರೆ ನಾವು ನೀರ್ ಕಟ್ಟೋದು ಜೊತೆಗೆ ಹೋಗಿ ಹಿಂಗ್ ಮಾಡ್ತೀವಿ ಸರ್. ಜಮೀನಿಗೆ ನೀರ್ ಸಾಕಾಗುತ್ತಮ್ಮ? ನಿಮ್ಗೆ ನೀರ್ ಚೆನ್ನಾಗ್ ಬರ್ತದಾ ಬೋರಲ್ಲಿ? ಹೌದ್ ಸರ್, ಬರ್ತದ ಸರ್, ಇವಾಗೇನ್ ಸಮಸ್ಯೆ ಏನಿಲ್ಲ, ಬರ್ತಾವೆ. ಮಳೆ ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ಕಷ್ಟ ಅನ್ಸುತ್ತೆ, ಇವಾಗ ಸದ್ಯಕ್ಕೆ ಚೆನ್ನಾಗ್ ಬರ್ತದೆ. ಈಗ ನೀವು ಇಲ್ಲೇ ತೋಟದಲ್ಲೇ ವಾಸ ಮಾಡೋದ್ರಿಂದ ಈ ಒಂದ್ ಸ್ವಲ್ಪ ಹಸು ಸಾಕಾಣಿಕೆ ಮಾಡೋದು, ಕುರಿ ಸಾಕಾಣಿಕೆ ಮಾಡೋದು, ನಾಟಿ ಕೋಳಿ ಸಾಕಾಣಿಕೆ ಮಾಡೋದು, ಮೇಕೆ ಸಾಕಾಣಿಕೆ ಮಾಡೋದು, ಇಂಥವನ್ನೆಲ್ಲ ಏನಾದ್ರು ಉಪಕಸಬಗಳು ಅಳವಡಿಸಿಕೋಬಹುದಲ್ಲ, ಯಾಕೆ ಅಳವಡಿಸಿಕೊಳ್ಳುತ್ತಿಲ್ಲ, ಏನೋ ಅಳವಡಿಸಿಕೊಂಡಿದ್ದೀರಾ? ಸ್ವಲ್ಪ ಸಾಕ್ತಿದ್ದೀವಿ ಸರ್, ಕುರಿ ಅದೆಲ್ಲ ಸಾಕ್ತಿದ್ದೀವಿ. ಯಾವಾಗ್ಲೂ ನೋಡ್ಕೊಂತಿರ್ಬೇಕು ಕುರಿಮರಿಗೆ, ಹಂಗಾಗಿ ತಂದಿಲ್ಲ. ಹಸು ತರ್ಬೇಕಂತ ಇದೆ ಸರ್, ನೋಡ್ಬೇಕು. ಈ ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಾರೆ? ಸಾಕಿದೀವಿ ಸರ್, ನಾಟಿ ಕೋಳಿ ಸಾಕಿದೀವಿ. ಏನ್ ಮಾರಂಗ ಏನ್ ಸಾಕಿಲ್ಲ, ತಿನ್ನಕ್ ಮಾತ್ರ. ಅದೇ ಯಾರು ಬಂದಂಗಲ್ಲ ಕೊಂಡ್ಕೊಂಡ್ ಬರ್ದಂಗೆ ನಾವ್ ಮನೇಲಿ ಸಾಕಿದ್ರೆ ಅನುಕೂಲ ಅಂತೀರಾ? ಹೌದು ಸರ್. ಮುಂದಿನ ಏನೇನ್ ಬೆಳೆಗಳು ಬೆಳಿಬೇಕಂತ ಆಸಕ್ತಿ ಇದೆಯಮ್ಮ? ಅಡಿಕೆ ಹಾಕ್ಬೇಕಂತ ಇತ್ತು, ಬೋಟ್ ಹಾಕಿದೀವಿ. ಇವಾಗ ಅದೇ ರೇಷ್ಮೆ ಮಧ್ಯೆ ಇಡನಂತ ಇದೆ ಸರ್. ನಿಮ್ಗೆ ಎಷ್ಟು ಜನ ಮಕ್ಕಳು? ಇಬ್ರು ತಾಯಿ, ಒಂದ್ ಹೆಣ್ಣು ಒಂದ್ ಗಂಡು. ಮುಂದೆ ಮಗನೇನಾದ್ರೂ ಈ ಕೃಷಿ ಬದುಕಿಗೆ ತರ್ಬೇಕನ್ನ ಆಸಕ್ತಿ ಇದೆಯಾ? ಇಲ್ಲ ಸರ್, ಅವ್ರು ಓದಿ ಮುಂದೇನ ಕೆಲ್ಸಕ್ಕೆ ಹೋಗ್ಲಿ, ನಾವು ಮಾಡದೇ ಕಷ್ಟ ಸಾಕು ಸರ್. ಮಗ ಕಷ್ಟ ಬೀಳೋದು ಬೇಡ ಬೇಡ ಬೇಡ ಸರ್, ಸ್ವಲ್ಪ ಕೆಲಸ ಜಾಸ್ತಿ ಸರ್. ನಮ್ಗೆ ಅಲೆ ಇವಾಗನೆ ಸಾಕಾಗಿ ಹೋಗಿರುತ್ತೆ. ಅವನು ಇಷ್ಟು ಕೆಲಸ ಮಾಡಿ ಇದ್ ಮಾಡೋದ್ ಬೇಡ, ಓದಿ ಚೆನ್ನಾಗಿ ಬುದ್ಧಿವಂತ ಆಗ್ಲಿ ಅಂತಂದ್ರೆ. ಇಷ್ಟು ವರ್ಷ ಕೃಷಿ ಮಾಡಿದ್ರಲ್ಲ, ಏನಾದ್ರೂ ಉಳಿತಾಯ ಮಾಡಿದ್ರಮ್ಮ? ಉಳಿತಾಯ ಆಗಿದೆ ಸರ್, ಮನೆ ಕಟ್ಟಿದೀವಿ, ಮಕ್ಕಳ ವಿದ್ಯಾಭ್ಯಾಸ ಮಾಡ್ಸಕ್ಕೆ ಅವ್ರನ್ನೆಲ್ಲ ಸ್ಕೂಲ್ ಫೀಸ್ ಅದೆಲ್ಲ ಜಾಸ್ತಿ ಇರುತ್ತಲ್ಲ ಸರ್, ಹಂಗಾಗಿ ಸ್ವಲ್ಪ ಕಷ್ಟ ಅನ್ಸುತ್ತೆ. ನಾವೇ ಮಾಡೋದಿದ್ದ ಒಂದ್ ಸ್ವಲ್ಪ ಕಡಿಮೆನೆ ಅನ್ಸುತ್ತೆ, ಯಾಕಂದ್ರೆ ಕೂಲರ್ ನಿಕ್ ಮಾಡಿಸಿದ್ರೆ ಏನು ಉಳಿತಾಯ ಆಗ್ತಿರ್ಲಿಲ್ಲ ಸರ್. ನಾವೇ ಮಾಡೋದ್ರಿಂದ ಒಂದ್ ಸ್ವಲ್ಪ ಉಳಿತೈತ್ ಸರ್. ಹಾಗಿದ್ರೆ ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನಿಮ್ದು ತಂದ್ಕೊಟ್ಟಾಯ್ತ? ನಾವು ತಂದ್ಕೊಟ್ಟೈತೆ, ನಾವ್ ಎಷ್ಟು ಮಾಡ್ತೀವಿ ಅಷ್ಟು ಕೊಡುತ್ತೆ. ನಾವು ಮಾಡ್ಲಿಲ್ಲ, ಬರೀ ಕೆಲಸದಾರ ನಿಕ್ಕಿ ಮಾಡಿಸಿದ್ರೆ ಮಾಡಿದ್ಕೂ ಅದಕ್ಕೂ ಸರಿ ಆಗುತ್ತೆ ಸರ್, ನಾವು ಮಾಡೋದ್ರಿಂದ ಉಳಿತೈತ್ ಸರ್. ಈಗ ನೀವ್ ಇಷ್ಟೊಂದು ಕಷ್ಟಪಟ್ಟು ಜಮೀನಲ್ಲಿ ಮನೆಯಲ್ಲಿ ಎಲ್ಲ ಕೆಲಸ ಮಾಡ್ತಾರೆ, ಈಗಿನ ಮಹಿಳೆಯರು ಜಮೀನಲ್ಲಿ ಕೆಲಸ ಮಾಡೋದ್ ಕಷ್ಟಪ್ಪ ಅಂತಾರೆ, ಅಂತ ಮಹಿಳೆಯರಿಗೆ ಏನೇನಕ್ಕೆ ಇಷ್ಟಪಡ್ತಾರೆ? ಅವರು ಫಸ್ಟ್ ನಿಂದ ಹಂಗೆ ಬಂದಿರ್ತಾರೆ ಸರ್. ಅವ್ರು ಮಾಡಿದ್ರು ಕೆಲವೊಬ್ರು ಮಾಡ್ದಂಗೆ ಸೋಮಾರಿತನ ಮಾಡ್ತಿರ್ತಾರೆ ಸರ್. ನಮ್ಗೆ ಹಂಗೆ ಅನ್ಸಲ್ಲ ಸರ್, ಹುಟ್ಟಿರೋದೇ ಮಾಡೋಕ್ಕೋಸ್ಕರ ಮಾಡ್ಕೊಂಡ್ ತಿನ್ಬೇಕು. ಓದಿಲ್ಲ ಅಂತಂದ್ರೆ ಇದಾದ್ರೂ ಮಾಡಿ, ವ್ಯವಸಾಯದ್ದಾದ್ರೂ ಮಾಡಿ, ಕೃಷಿ ಬಗ್ಗೆ ಮಾಡಿ ಜೀವನ ಮಾಡ್ಬೇಕಲ್ಲ, ಮುಂದೆ ನಮ್ಮ ಮಕ್ಕಳ ವಿದ್ಯೆ.